ಡಾಕ್ಟರ್ ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಅರಣ್ಯ ಈ ದಿನಗಳ ಅನಿವಾರ್ಯ. ಹೌದು. ಸುಸ್ಥಿರ ಕೃಷಿ ಅಥವಾ ಸಮಗ್ರ ಕೃಷಿ ವ್ಯವಸಾಯದಲ್ಲಿ ನಿರಂತರವಾದ ಆದಾಯವನ್ನು ಕಾಣಬೇಕಾದ್ರೆ ಪ್ರತಿಯೊಂದು ಕೃಷಿ ಜಮೀನಿನಲ್ಲೂ ಕೂಡ ಅರಣ್ಯದ ಗಿಡಗಳನ್ನು ಬೆಳೆಸಬೇಕು ಅಂತ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಈ ದಿವಸ ತಾವು ಕೃಷಿ ಅರಣ್ಯದ ಪ್ರಾಮುಖ್ಯತೆ, ಕೃಷಿ ಅರಣ್ಯ ಅಂದ್ರೆ ಏನು, ಯಾತಕ್ಕೋಸ್ಕರ ರೈತರು ಇದನ್ನ ಮಾಡ್ಕೋಬೇಕು, ಅರಣ್ಯದ ಗಿಡಗಳನ್ನ ನೆಟ್ಕೊಳ್ಳೋದೇ ಆದ್ರೆ ಯಾವ ಗಿಡಗಳನ್ನ ನೆಟ್ಕೋಬೇಕು. ಬಹಳ ಜನ ರೈತರು ಮರ ಗಿಡ ನೆಡ್ರಪ್ಪ ಅಂದ್ರೆ ಸಿಕ್ಕಾಪಟ್ಟೆ ವರ್ಷ ಆಗತ್ತೆ ಸ್ವಾಮಿ ದುಡ್ಡು ಬರೋದು ಅಂತ ಹೇಳ್ತಾರೆ. ಬೇಗ ಆದಾಯ ಕೊಡುವಂತಹ ಮರಗಳೇನಾದ್ರೂ ಇದ್ದಾವೆ, ಬೆಳೆಸೋ ವಿಧಾನ ಹೇಗೆ, ಯಾವ ರೀತಿ ಕೃಷಿ ಅರಣ್ಯವನ್ನು ಕೈಗೊಂಡು ವ್ಯವಸಾಯದಲ್ಲಿ ಸುಸ್ಥಿರತೆಯನ್ನು ಕಾಣಬಹುದು, ವಿಶ್ವವಿದ್ಯಾನಿಲಯ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಅರಣ್ಯ ಇಲಾಖೆಯಿಂದ ಏನು ನೆರವು ಸಿಗಬಹುದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿ ಸರ್. ಧನ್ಯವಾದಗಳು ಸರ್. ಈ ಕೃಷಿ ಅರಣ್ಯ ಮತ್ತು ಅದರ ಪ್ರಾಮುಖ್ಯತೆ ವಿಷಯ ಒಂದು ರೀತಿಯಲ್ಲಿ ನಾವು ಇವತ್ತಿಗೆ ಅತ್ಯಂತ ಅವಶ್ಯಕ ಅಂತಲೇ ಹೇಳಬಹುದು. ಯಾಕೆಂತ ಹೇಳಿದ್ರೆ ಇಂದು ನಾವು ನೋಡ್ತಾ ಇದ್ದೀವಿ ರೈತರುಗಳು ಬೆಳೆಯ ಏನು ಒಂದು ಲಾಭವನ್ನ ಅವರ ಮಟ್ಟಕ್ಕೆ ಪಡೆಯಲಿಕ್ಕೆ ಆಗದೆ ಅವ್ರ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದಾರೆ. ಆ ನಿಟ್ಟಿನಲ್ಲಿ ನೋಡಿದಾಗ ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಇದು ಬರೀ ಮಳೆ ಆಗ್ತಾ ಇಲ್ಲ ಅಥವಾ ಭೂಮಿ ಫಲವತ್ತತೆ ಏನೋ ಕೈ ಕೊಡ್ತು ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲದೆ, ಆದ್ರೆ ರೈತರುಗಳು ಮೊದಲಿಂದನೇ ಏನು ಅವರ ಮನಸ್ಸಿನಲ್ಲಿ ಅಂತಂದ್ರೆ ನಮ್ಗೆ 6 ತಿಂಗಳಲ್ಲಿ ಲಾಭ ಬರಬೇಕು, 1 ವರ್ಷದಲ್ಲಿ ಲಾಭ ಬರಬೇಕು ಅನ್ನೋದೊಂದು ಮಾತ್ರ ಅಂಶನ ಮನಸ್ಸಲ್ಲಿಟ್ಕೊಂಡು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆಗಳಿದೆ. ಇಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ತುಂಬಾ ದೂರದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಕೃಷಿಯನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಕೃಷಿ ಮಾತ್ರ ಸಾಕಾಗೋದಿಲ್ಲ, ಅದರಲ್ಲಿ ಕೃಷಿ ಅರಣ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕೃಷಿ ಅರಣ್ಯ ಅಂತಕ್ಕಂಥದ್ದು ಏನೋ ಇವತ್ತು ಅಥವಾ ನಿನ್ನೆ ಅಥವಾ 2 ವರ್ಷ ಅಥವಾ ಬರೀ ಕೇವಲ 1 ದಶಕದಿಂದ ಕಂಡುಕೊಂಡಿರ್ತಕ್ಕಂತಹ ಪದ್ಧತಿ ಏನಲ್ಲ. ಉದಾಹರಣೆಗೆ ನಾವು ವೈಜ್ಞಾನಿಕ ಕೃಷಿ ಅಂತ ಪ್ರಾರಂಭ ಅಂತ ಏನಾಯ್ತು ಅದಕ್ಕಿಂತ ಹಿಂದಿನಿಂದಲೂ ಈ ಕೃಷಿ ಅರಣ್ಯ ನಮಗೆ ಗೊತ್ತಿಲ್ಲದೆ ನಮ್ಮ ಪೂರ್ವಜರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಮೊದಲು ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಇತ್ತು, ಅಂದ್ರೆ ಆ ಕಾಡಿನಲ್ಲಿ ಇರತಕ್ಕಂತ ಬುಡಕಟ್ಟು ಜನಗಳು ಅದರ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನಗಳು ಆಗಲೇನ ಏನ್ ಮಾಡ್ತಾ ಇದ್ರು, ತಮ್ಮ ಆಹಾರಕ್ಕೆ ತಮ್ಮ ದೈನಂದಿನ ಜೀವನಕ್ಕೆ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಒಂದು ಪ್ಯಾಚ್ ಅಂತ ಏನ್ ಹೇಳ್ತೀವಿ ಅರಣ್ಯವನ್ನ ಕಡಿದು ಅಲ್ಲಿ ಅವ್ರಿಗೆ ಬೇಕಾದಂತ ಬೆಳೆಗಳನ್ನ ಬೆಳೆದು ಆ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ರು, ಯಾಕೆಂದ್ರೆ ಫಲವತ್ತತೆ ಸ್ವಲ್ಪ ಹೆಚ್ಚಾಗಿರಬೇಕು ಅಂತ ಹೊಸ ಜಾಗಕ್ಕೆ ಹೋಗ್ತಾ ಇದ್ರು. ಅಂದ್ರೆ ನಾನು ಏನ್ ಇಷ್ಟಪಡ್ತಾ ಇದ್ರೆ ಈ ಅರಣ್ಯದಲ್ಲೇ ಕೃಷಿ ಪ್ರಾರಂಭವಾಯಿತು, ಅಂದ್ರೆ ಕೃಷಿ ಅರಣ್ಯ ಅಂತಕ್ಕಂಥದ್ದು ಒಂದು ರೀತಿಲಿ ಆಗ್ಲೇ ಪ್ರಾರಂಭವಾದಂಥದ್ದು, ಅಂದ್ರೆ ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ ನಾವು ತಿಳಿಸ್ತಾ ಇರತಕ್ಕಂಥದ್ದು. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಮಾರ್ಪಾಡುಗೊಂಡು ನಮ್ಮ ಭೂಮಿಗಳಿಗೆ ಅಥವಾ ನಾವು ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ಏನ್ ಹೇಳ್ತೀವಿ ಇದನ್ನೆಲ್ಲ ಪರಿಗಣನೆ ತಗೊಂಡು ನಾವು ಎಲ್ಲಾ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ಗಳಿಗೆ ಅಥವಾ ಎಲ್ಲಾ ಹವಾಮಾನಗಳ ಭೌಗೋಳಿಕ ಜಾಗಕ್ಕೆ ನಾವು ಒಂದೇ ರೀತಿಯ ಕೃಷಿ ಅರಣ್ಯವನ್ನ ನಾವು ರೆಕಮೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪುರಾತನದ ಶಿಫ್ಟಿಂಗ್ ಕಲ್ಟಿವೇಷನ್ ಕೃಷಿ ಅರಣ್ಯದಿಂದ ಹಿಡಿದು ಈಗ ನಾವು ಮಾರ್ಪಾಡುಗೊಂಡು ಇವತ್ತು ವೈಜ್ಞಾನಿಕ ಕೃಷಿ ಅರಣ್ಯಕ್ಕೆ ಬಂದಿದ್ದೀವಿ. ಸೊ ಏನಕ್ಕೆ ಇದೊಂದು ನಾನು ಒಂದು ಪ್ರಿಯಾಂಬಲ್ ಅಥವಾ ಒಂದು ಮುನ್ನುಡಿಯನ್ನು ಹೇಳಿದೆ ಅಂತ ಹೇಳಿದ್ರೆ ಯಾಕೆ ನಾವು ಇವಾಗಲೇ ಕೃಷಿ ಅರಣ್ಯದ ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನು ಹೇಳಿದೆ. ಸೊ ಹಾಗೆ ಕೃಷಿ ಅರಣ್ಯ ವಿಷಯಕ್ಕೆ ಬಂದ್ರೆ ಒಂದು ವಿಷಯ ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಒಂದು ಅಪ್ಡೇಟೆಡ್ ಒಂದು ಆರ್ಟಿಕಲ್ ನ ಓದ್ತಾ ಇದ್ದೆ ನಾನು. ಅದ್ರಲ್ಲಿ ಏನಂತಂದ್ರೆ ಪಾಶ್ಚಿಮಾತ್ಯ ದೇಶದಲ್ಲಿ ಕೃಷಿ ಅರಣ್ಯದಿಂದ ಏನೇನು ಲಾಭ, ಯಾಕೆ ತುಂಬಾ ಅಳವಡಿಸ್ಕೋಬೇಕು ಅಂತ. ಅದು ಪಾಶ್ಚಿಮಾತ್ಯ ದೇಶಗಳು ಅಂತಂದ್ರೆ ತಮ್ಗಳಿಗೆಲ್ಲ ಗೊತ್ತಿರಬಹುದು ನಮ್ಮದು ಟ್ರಾಪಿಕಲ್ ಕಂಟ್ರಿ ಅಂತ ಹೇಳ್ತೀವಿ, ಬಹಳ ಜೀವ ವೈವಿಧ್ಯತೆ ಇರತಕ್ಕಂಥದ್ದು, ದಟ್ಟವಾದ ಕಾಡಿರ್ತಕ್ಕಂಥದ್ದು, ಇಷ್ಟೆಲ್ಲ ಮತ್ತೆ ಸಂಪನ್ಮೂಲಗಳು ಕೆಲವೊಂದು ಈ ಟೆಂಪರೇಟ್ ದೇಶಗಳು ಅಂತ ಏನ್ ಹೇಳ್ತೀವಿ ಅದು ಹೋಲಿಸ್ಕೊಂಡ್ರೆ ನಮ್ಮ ದೇಶ ಟ್ರಾಪಿಕಲ್ ಕಂಟ್ರಿ ಆದ್ರಿಂದ ಒಂದು 10-50 ಪಟ್ಟು ನಾವು ಸಂಪನ್ಮೂಲದಲ್ಲಿ ನಾವು ಬಹಳ ಹೆಚ್ಚಿದೀವಿ. ಆದ್ರೆ ನಾವು ಅವರ ಹವಾವಿಕೆ ಏನಿದೆ ನಾವು ಇದನ್ನೆಲ್ಲ ಅಳವಡಿಸ್ಕೊಡ್ಬೇಕು ಅಂತ ಅವ್ರಿಗೆ ಏನಿದೆ ಪಾಶ್ಚಿಮಾತ್ಯ ಜನರಲ್ಲಿ ಅದು ನಮ್ಮಲ್ಲಿ ಕಡಿಮೆ ಇದೆ ಅಷ್ಟೇ. ಸಂಪನ್ಮೂಲ ಜಾಸ್ತಿ ಇದೆ ಆದ್ರೆ ಆ ತುಡಿತ ನಮ್ಮಲ್ಲಿ ಕಡಿಮೆ ಇದೆ. ಯಾಕೆ ಮಾತಾಡ್ತೇನೆ ಅಂತಂದ್ರೆ ನಾನು ಓದ್ತಾ ಇರ್ತಕ್ಕಂಥ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರು ಅವರು ಕೃಷಿ ಅರಣ್ಯ ಅಂತ ಹೇಳಿದ್ರೆ ಜಮೀನು ಪೂರ್ತಿ ಇದನ್ನು ಅರಣ್ಯಗಳನ್ನ ಹಾಕಿ ಅದ್ರ ಮಧ್ಯೆ ಅವ್ರು ಬೇಕಾದಂತ ಬೆಳೀತಾ ಇದಾರೆ ಅಂತಾನು ಅಲ್ಲ, ಬರೀ ಏನು ಬದುಗಳು ಅಂತ ಹೇಳ್ತಾರೆ ಅದ್ರ ಮೇಲೆ. ಉದಾಹರಣೆಗೆ ಒಂದು ದೇಶದಲ್ಲಿ ಬರೀ ಆಪಲ್ ಟ್ರೀಗಳನ್ನ ಬದುಗಳ ಮೇಲೆ ಹಾಕಿ ಮಧ್ಯದಲ್ಲಿ ಏನೋ ಒಂದು ಇನ್ಕಮ್ ತೆಗಿತಾ ಇದಾರೆ, ಆದ್ರೆ ಆ ಆಪಲ್ ಟ್ರೀಯಿಂದ ಬರ್ತಕ್ಕಂಥದ್ದು ಆ ಬದುಗಳನ್ನ ಜಾಗವನ್ನು ಉಪಯೋಗಿಸಿಕೊಂಡು ಆಪಲ್ ಇಂದ ಏನ್ ಬರ್ತಾ ಇದೆ, ಒಬ್ಬ ರೈತನಿಗೆ ಒಂದು ಆಪಲ್ ಆರ್ಚರ್ಡ್ ಮಾಡಕ್ ಆಗ್ಲಿಲ್ಲ ಅಲ್ಲಿ ಅಡು ಬಡತ ರೈತ ಅಂತಂದ್ರೆ ಬರೀ ಬದುನಲ್ಲೇ ಆಪಲ್ ಟ್ರೀನ ಹಾಕೊಂಡು ಸೇಬು ಮರವನ್ನ ಹಾಕೊಂಡು ಅದನ್ನ ಬರ್ತಾ ಇರತಕ್ಕಂಥದ್ದನ್ನ ವೈನ್ ಇಂಡಸ್ಟ್ರಿಗೆ ಮತ್ತೆ ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ತಯಾರಿಸ್ತಕ್ಕಂಥ ವ್ಯಾಲ್ಯೂ ಅಡಿಷನ್ ಅಂತ ಏನ್ ಹೇಳ್ತೀವಿ ಇಂಡಸ್ಟ್ರಿಗೆ ಕಳಿಸಿ ಒಂದು ಲಾಭವನ್ನು ಸಬ್ಸಿಡರಿ ಇನ್ಕಮ್ ಅಂತ ಹೇಳ್ತೀವಿ ಅದನ್ನ ಮಾಡ್ತಾ ಇದಾರೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂಪನ್ಮೂಲ ಕಡಿಮೆಯಲ್ಲಿ ಮತ್ತೆ ಈ ಕೃಷಿ ಬೆಳೆಗಳನ್ನ ಮಾಡಲಿಕ್ಕೆ ಜಮೀನು ಕಡಿಮೆ ಅದ್ರಲ್ಲಿ ಇರುವಂತಹ ಜಾಗವನ್ನ ಉಪಯೋಗಿಸಿಕೊಂಡವರು ಕೃಷಿ ಅರಣ್ಯ ಪದ್ಧತಿಯನ್ನ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಒಬ್ರು ವಿಜ್ಞಾನಿ ಎಷ್ಟು ಪ್ರಾಮುಖ್ಯತೆ ನಮ್ಮ ದೇಶಗಳಲ್ಲಿ ಅಂತ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ಇದನ್ನ ನಾನು ವಿಷಯಕ್ಕೆ ಬರ್ತೀನಿ ಅಂತಂದ್ರೆ ನಮ್ಮಲ್ಲಿ ಸಂಪನ್ಮೂಲಕ್ಕೆ ಕೊರತೆ ಇಲ್ಲ, ಆದ್ರೆ ಏನಂದ್ರೆ ಆ ಸಂಪನ್ಮೂಲಗಳನ್ನ ನಿರ್ವಹಣೆ ಮಾಡುವಂತ ಪದ್ಧತಿನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಕೃಷಿ ಅರಣ್ಯವನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ರೈತರಿಗೆ ಸೋಲಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಬಂದ್ರೆ ಕೃಷಿ ಅರಣ್ಯದ್ದು ಮುಖ್ಯವಾಗಿ ಏನಂತ ಹೇಳಿದ್ರೆ ಇದನ್ನ ನಾವೊಂದು ರಿಸ್ಕ್ ಬಿಯರಿಂಗ್ ಪದ್ಧತಿ ಅಂತ ಹೇಳ್ಬೋದು. ರಿಸ್ಕ್ ಬಿಯರಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಥವಾ ಕೃಷಿ ಅರ್ಥಶಾಸ್ತ್ರದಲ್ಲಿ ಹೇಳ್ತೀವಿ ಅಂತ. ಏನ್ ಹೇಳಿದ್ರೆ ಅಂತಂದ್ರೆ ನಾವು ಪ್ರಮುಖವಾದ ಏನು ಕೃಷಿ ಬೆಳೆಗಳನ್ನ ಬೆಳೀತಾ ಇರ್ತೀವಿ ಅದು ಕೈಕೊಟ್ಟಂತ ಪಕ್ಷದಲ್ಲಿ ನಮಗೆ ಮರಗಳು ಒಂದು ಹಂತಕ್ಕೆ ಮುಟ್ಟಿತ್ತು ಅಂತ ಹೇಳಿದ್ರೆ ನಾವು ಎಲ್ಲಾ ಮರಗಳನ್ನ ಒಂದೇ ಕಾಲದಲ್ಲಿ ತೆಗಿಬೇಕು ಅಂತೇನಿಲ್ಲ. ಅದರಲ್ಲಿ ನಾವು ಒಂದು ಮರವನ್ನ ಬಿಟ್ಟು ನಾವು ಒಬ್ಬ ರೈತ ಅದನ್ನ ಕಟಾವು ಮಾಡಿಕೊಂಡ್ರು ಅವನಿಗೆ ಆ ಒಂದು ವರ್ಷದ ಅಥವಾ ಮುಂದಿನ 2 ವರ್ಷಗಳ ಕಾಲ ಅವನು ಯಾವುದೇ ಭಯ ಇಲ್ಲದೆ ಅಥವಾ ನಿರ್ಭಯವಾಗಿ ಅವನು ತನ್ನ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಅಂದ್ರೆ ಅಪಾಯ ಇದೆ ಒಂದು ಕೃಷಿ ಬೆಳೆ ಕೈಕೊಟ್ಟಂತ ಪರಿಸ್ಥಿತಿಯಲ್ಲಿ ಅದನ್ನ ನಿರ್ವಹಿಸುವಂತ ಶಕ್ತಿ ಕೃಷಿ ಅರಣ್ಯ ಪದ್ಧತಿಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೃಷಿ ಅರಣ್ಯ ಅಂತ ಹೇಳಿದ್ರೆ ಅರಣ್ಯ ಅಂದ ತಕ್ಷಣ ಸಾಮಾನ್ಯವಾಗಿ ರೈತರಿಗೆ ಗಾಬರಿಯಾಗೋದು ಸಹಜ. ಇದೇನಪ್ಪ ನಾವು 3 ತಿಂಗಳು ಬೆಳೆ ಬೆಳ್ಕೋತೀವಿ, ಕಾಳುಗಳು ಬೆಳೆಗಳು ತರಕಾರಿ ಬೆಳೆಗಳು ಬೆಳ್ಕೋತೀವಿ, ದುಡ್ಡು ಎಣಿಸ್ತಾ ಇರ್ಬೇಕು ನಾವು, ಮತ್ತೆ 6 ತಿಂಗಳಿಗೆ ಒಂದ್ಸತಿ ಬೆಳಿತೀವಿ, ಅಥವಾ ನೀರಾವರಿ ಜಿಲ್ಲೆಗಳು ಮಂಡ್ಯ ಮೈಸೂರು ಅಂತ ಕಡೆ ಹೋದ್ರೆ ಕಬ್ಬು ಬೆಳೆದು ರೂಢಿ, ಅವ್ರಿಗೆ ಕಬ್ಬನ್ ಮಾತ್ರ ನೋಡ್ಬೇಕು, ಈ ತರ ಇದೆ. ಆದ್ರೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೃಷಿ ಅರಣ್ಯ ಅಂದ ತಕ್ಷಣ ಯಾರೂ ದೊಡ್ಡ ದೊಡ್ಡ ಮರಗಳು 50 ವರ್ಷ 60 ವರ್ಷನೇ ಮನಸ್ಸಲ್ಲಿ ತಗೋಬೇಕಾಗಿಲ್ಲ. ಅದು ಕೂಡ ಇದೆ, ಆ ತರ ಜಾತಿಗಳ ಮರಗಳು ಕೂಡ ಇದೆ. ಅಂತ ಪಕ್ಷದಲ್ಲೂ ಕೂಡ ನಮ್ಗೆ ಆದಷ್ಟು ಸ್ವಲ್ಪ ಬೇಗನೆ ನಮ್ಗೆ ಮರಗಳಿಂದ ಆದಾಯ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತಹ ಕೆಲವೊಂದು ಸ್ಮಾಲ್ ಸ್ಕೇಲ್ ಟಿಂಬರ್ ಅಂತ ಹೇಳ್ತೀವಿ ನಾವು, ಮತ್ತೆ ಇನ್ನೊಂದು ಲಾರ್ಜ್ ಸ್ಕೇಲ್ ಟಿಂಬರ್ ಅಂತ ಹೇಳ್ತೀವಿ. ಅಂದ್ರೆ ಸಣ್ಣ ಗಾತ್ರದ ಟಿಂಬರ್ ಮರಗಳು ಮತ್ತೆ ದೊಡ್ಡ ಗಾತ್ರದ ಟಿಂಬರ್ ಮರಗಳು ಎರಡು ವಿಭಾಗವಾಗಿ ನಾವು ವಿಂಗಡಿಸ್ಕೋಬಹುದು ರೈತರು ಅಳವಡಿಸಿಕೊಡ್ಲಿಕ್ಕೆ, ಅಥವಾ ಎರಡನ್ನೂ ಕೂಡ ಅವರು ಏನು ಮಿಶ್ರಣ ಮಾಡಿ ಕೂಡ ಕೃಷಿ ಅರಣ್ಯ ಪದ್ಧತಿಯನ್ನು ಕೂಡ ಅಳವಡಿಸ್ಕೋಬಹುದು. ಈ ಕೃಷಿ ಅರಣ್ಯ ಅಂತ ಹೇಳಿದ್ರೆ ಒಂದು ಮರಗಳ ಜೊತೆಗೆ ಕೃಷಿಯನ್ನ ಮಾಡತಕ್ಕಂಥದ್ದು ಕೃಷಿ ಅರಣ್ಯ ಪದ್ಧತಿ. ಅದ್ ಬಂದಾಗ ಕೆಲವು ರೈತರಿಗೆ ಒಂದು ಆತಂಕ ಇದೆ. ಹಲವಾರು ಹಳ್ಳಿಗಳಿಗೆ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಕೃಷಿ ಕಾಲೇಜ್ ಕಡೆಯಿಂದ ಅಲ್ಲಿ ಹೇಳ್ತಿರ್ತಾರೆ, ಅಲ್ಲ ಸರ್ ನನಗೆ ಇರೋದೇ 1 ಎಕರೆ, ಇರೋದೇ 20 ಕುಂಟೆ ಅಥವಾ 2 ಎಕರೆ, ಇದರಲ್ಲಿ ನಾನೆಲ್ಲ ಮರನೇ ಹಾಕ್ಬಿಟ್ರೆ ಸರ್ ನಾವು ಬೆಳೆ ಹೆಂಗ್ ಸರ್ ಬೆಳ್ಕೊಳ್ಳೋದು ಅಂತಾರೆ. ಆದ್ರೆ ಇದ್ರಲ್ಲಿ ನೋಡಿ ಆತಂಕ ಪಡ್ಬೇಕಲ್ಲ. ಅದಕ್ಕೆ ಹೇಳಿದ ವೈಜ್ಞಾನಿಕ ಪದ್ಧತಿ, ನಾ ಏನ್ ಹೇಳಿದೆ ಎವಲ್ಯೂಷನ್ ಆಫ್ ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್ ಅಂತ ಏನ್ ಹೇಳಿದ್ರೆ ಮಾರ್ಪಾಡುಗೊಂಡಿರುವಂತದ್ದು. ಇವತ್ತಿಗೂ ಎಲ್ಲ ಹೋಗಿ ಕಾಡನ್ನ ಕ್ಲಿಯರ್ ಮಾಡಿ ಯಾರು ಶಿಫ್ಟಿಂಗ್ ಕಲ್ಟಿವೇಷನ್ ಮಾಡ್ತಾ ಇಲ್ಲ. ಅದ್ರ ಬದಲು ಇವತ್ತು ನಾವು ಇರ್ತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಸಾಲನ್ನ ಕೊಟ್ಕೊಂಡು ಅಂತರವನ್ನ ಕೊಟ್ಕೊಂಡು ಅದಕ್ಕೆ ಮರಗಳ ಅಂತರವನ್ನ ಕೊಟ್ಕೊಂಡು ಅದ್ರ ಮಧ್ಯೆ ಸೂಕ್ತವಾದಂತ ಬೆಳೆಗಳನ್ನ ಬೆಳೆಯೋದು ವಿಚಾರವನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ರೈತರು ಏನೋ ಅವ್ರಿಗೆ ಆತಂಕ ಇದೆ ಓ ಮರಗಳೇ ನೆಟ್ಬಿಡ್ತೀವಿ ಅಂತ ಖಂಡಿತವಾಗ್ಲೂ ಆ ಒಂದು ತಪ್ಪು ಗ್ರಹಿಕೆಯನ್ನು ಅವರು ಹೋಗ್ಲಾಡಿಸ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ತಗೊಂಡ್ರೆ ಕೆಲವರಿಗೆ ಇಲ್ಲ ಸಂಪೂರ್ಣವಾಗಿ ನನಗೆ 2 ಎಕರೆ ಇದೆ, ನಾನು ಕೃಷಿ ಅರಣ್ಯದ ತೋಪನ ಮಾಡಿ ನಾನು ಕೃಷಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಬದುಗಳಲ್ಲಿ ಕೃಷಿ ಅರಣ್ಯವನ್ನ ಮಾಡ್ಕೋಬಹುದು. ಅದು ಕೂಡ ಕೃಷಿ ಅರಣ್ಯ ಪದ್ಧತಿ, ಬರೀ ತೋಪಿನ ಮೂಲಕ ಮಾಡುವಂತದ್ದೇ ಕೃಷಿ ಅರಣ್ಯ ಪದ್ಧತಿ ಏನಲ್ಲ. ಬದುಗಳ ಮೂಲಕ ಕೂಡ ಹಾಕ್ಬೇಕಾದ್ರೆ ಅದನ್ನು ಕೂಡ ಯಾವ ಒಂದು ಜಾತಿಯ ಸಸಿಯನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಗ್ಲಿ ಹೇಳಿದೆ ನಿಮ್ಗೆ ಹವಾಮಾನಕ್ಕೆ ತಕ್ಕಂತ ಭೌಗೋಳಿಕ ಜಾಗಗಳೇನಿದೆ ಅದನ್ನ ನೋಡಿಕೊಂಡು ನಾವು ಕೆಲವೊಂದು ಜಾತಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಮಲೆನಾಡು ಅತಿ ಹೆಚ್ಚು ಮಳೆ ಇರತಕ್ಕಂಥದ್ದು ಅಥವಾ ವೆಟ್ಲ್ಯಾಂಡ್ಸ್ ಇರ್ತವೆ. ಸೊ ಅಂತ ಕಡೆಗೆ ನಾವು ಕೆಲವೊಂದು ಜಾತಿ ಮರಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ಕೆಲವೊಂದು ರೂಟ್ ರಾಟ್ ಡಿಸೀಸ್ ಅಂತ ಬರುತ್ತೆ, ಅಥವಾ ತುಂಬಾ ಮಾಯಿಶ್ಚರ್ ಆದ್ರೆ ನೀರಿನಂಶ ಇಟ್ಕೊಂತಂದ್ರೆ ಹಾರ್ಟ್ ರಾಟ್ ಡಿಸೀಸ್ ಅಂತ ಬರುತ್ತೆ. ಅಂದ್ರೆ ಟಿಂಬರ್ ಸ್ಪೀಶೀಸ್ ನ ಕೆಲವೊಂದು ಅತಿ ಹೆಚ್ಚು ತೇವಾಂಶ ಇರತಕ್ಕಂಥ ಜಾಗಗಳಿಗೆ ಹಾಕ್ಬಿಟ್ರೆ ಒಳ್ಳೆ ಟಿಂಬರ್ ಆಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಗುಣಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಅದಕ್ಕೆ ತುಂಬಾ ನೀರಿನ ಅವಶ್ಯಕತೆ ಇರಲ್ಲ. ಆ ತುಂಬಾ ನೀರಿನ ಅವಶ್ಯಕತೆಯಿಂದ ಏನಾಗುತ್ತೆ ಅದ್ರ ಒಳಗಡೆ ಇರತಕ್ಕಂಥ ತಿರುಳು ಅಂತ ಏನ್ ಹೇಳ್ತೀವಿ ಹಾರ್ಟ್ ವುಡ್, ಅದಕ್ಕೆ ಹಾರ್ಟ್ ರಾಟ್ ಡಿಸೀಸ್ ಕೂಡ ಬಂದು ಅದು ನಾಶ ಆಗುವ ಪರಿಸ್ಥಿತಿ. ಏನಕ್ಕೆ ಇದನ್ನ ಹೇಳ್ತಾ ಇದ್ರೆ ನಾವು ನಮ್ಮ ಭೌಗೋಳಿಕ ಲಕ್ಷಣಗಳಿಗೆ ಹವಾಮಾನಕ್ಕೆ ತಕ್ಕಂತೆ ಯೋಚನೆ ಮಾಡಿ ನಾವು ಕೃಷಿ ಅರಣ್ಯ ಸಸಿಗಳನ್ನ ಹಾಕೋಬೇಕು. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನವನ್ನಾಗಿ ಆಚರಣೆಯನ್ನ ಮಾಡುತ್ತಿದೆ. ಜೊತೆಗೆ ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗದಂತೆ ಎಚ್ಚರವನ್ನು ವಹಿಸಲು ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಈ ರೀತಿಯ ಅಭ್ಯಾಸಗಳಿಂದ ಖಿನ್ನತೆ, ಮೂರ್ಛೆ ರೋಗ ಹಾಗೂ ಬುದ್ಧಿ ಭ್ರಮಣೆಯಂತಹ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ. ನೀವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಸದೃಢವಾಗಿರಲು ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಕೊಕೈನ್ಗಳಿಂದ ದೂರ ಉಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಿ, ಇಲ್ಲವೇ ಉಚಿತ ಸಹಾಯವಾಣಿ 104 ಈ ಸಂಖ್ಯೆಗೆ ಕರೆ ಮಾಡಿ. ಹಾಸನ ಜಿಲ್ಲೆಯ ಒಂದು ಕೃಷಿ ಭೂಮಿಗೆ ಹೊಂದಿಕೊಳ್ಳುವಂತ ಅರಣ್ಯ ಸಸಿಗಳ ಬಗ್ಗೆ ನಾನು ನಂತರ ಬರ್ತೀನಿ. ಅದಕ್ಕೆ ಮುಂಚೆ ಈ ಕೃಷಿ ಅರಣ್ಯದ ಒಂದು ಪ್ರಾಮುಖ್ಯತೆ ಇನ್ನೂ ಸ್ವಲ್ಪ ಅದನ್ನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಮಂದಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ರಿಸ್ಕ್ ಬಿಯರಿಂಗ್ ಅಂತ ಆಗ್ಲೇ ಹೇಳಿದೆ, ಬೆಳೆ ಕೈ ಕೊಟ್ಟರೆ ಅದು ಹೇಗೆ ಇದು ಮಾಡಬಹುದು ಅಂತ. ಒಂದು ಅಂದ್ರೆ ಆ ರಿಸ್ಕ್ ಬಿಯರಿಂಗ್ ಅಲ್ಲಿ ಎಲ್ಲಾ ಮರಗಳನ್ನ ತೆಗಿಬೇಕಾಗಿಲ್ಲ. ಅವತ್ತಿನ ವರ್ಷಕ್ಕೆ ನಿಜವಾಗ್ಲೂ ಒಂದು ಮೂರು ಮರ ತೆಗೆದ್ರು ಅವ್ರು ಖಂಡಿತ ಒಬ್ಬ ರೈತ ಒಂದರಿಂದ ಎರಡು ವರ್ಷ ಅವನು ಜೀವನ ಮಾಡಬಹುದು. ಹಾಗೆ ಸಾಯಿಲ್ ಇಂಪ್ರೂವ್ಮೆಂಟ್, ಮಣ್ಣಿನ ಅಭಿವೃದ್ಧಿ, ಇದಕ್ಕೆ ರೈತರು ಭೂಮಿಯನ್ನ ಉತ್ತಮ ಪಡಿಸಬೇಕು, ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು, ಫಲವತ್ತತೆಯನ್ನು ಹೆಚ್ಚಿಸಬೇಕು ಅಂತ ಹರಸಾಹಸ ಮಾಡೋದು ರೈತರುಗಳು ನಮಗೆ ಗೊತ್ತಿದೆ. ತುಂಬಾನೇ ಯೂರಿಯಾ ಹಾಕ್ತಾರೆ, ನೈಟ್ರೋಜನ್ ಬೇಕು ಅಂತ ಹೇಳಿ, ಸಾರಜನಕ ಬೇಕು, ಯಾಕಂದ್ರೆ ನೈಟ್ರೋಜನ್ ಇಸ್ ತುಂಬಾ ಬೇಸಿಕ್ ಅಥವಾ ಫಂಡಮೆಂಟಲ್ ಅದು ನ್ಯೂಟ್ರಿಯೆಂಟ್. ಅದಕ್ಕೋಸ್ಕರ ತುಂಬಾ ರಾಸಾಯನಿಕ ಗೊಬ್ಬರ ಸುರಿತಾರೆ, ಸಡನ್ ಯೀಲ್ಡ್ ಬರಬೇಕು ಅಂತ, ಪರವಾಗಿಲ್ಲ. ಮತ್ತಿನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನ ಹಾಕ್ತಾರೆ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಏನು ನಾವು ಬಂಡವಾಳ ಹಾಕ್ತೀವಿ ಭೂಮಿಯನ್ನ ತಯಾರಿ ಮಾಡ್ಲಿಕ್ಕೆ, ಆ ತಯಾರಿ ಮಾಡ್ಲಿಕ್ಕೆ ಹಾಕುವ ಬಂಡವಾಳನ 50% ಕೃಷಿ ಅರಣ್ಯ ಪದ್ಧತಿನ ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲು ಕಡಿಮೆ ಮಾಡಬಹುದು. ಅದಕ್ಕೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೆಸ್ಬೇನಿಯಾ ಅಂತ ಒಂದಿದೆ, ಅಗಸೆ ಮರ ಅಂತ ಹೇಳ್ತಾರೆ, ಸೆಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ. ಅದ್ರದ್ದು ಏನಪ್ಪ ಲಕ್ಷಣ ಅಂತ ಹೇಳಿದ್ರೆ, ಅದು ಒಂದು ಪ್ರಭೇದಕ್ಕೆ ಸೇರಿದೆ ಸಸ್ಯ ಜಾತಿಗಳಲ್ಲಿ. ಅದೇನಪ್ಪ ಅಂದ್ರೆ ಲೆಗ್ಯುಮಿನೇಷಿ ಅಂತ ಹೇಳಿ. ಲೆಗ್ಯುಮಿನೇಷಿ ಅಂತಕ್ಕಂಥ ಪ್ರಭೇದ ಏನಪ್ಪ ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ, ನೈಟ್ರೋಜನ್ನ ಹೀರಿ ಭೂಮಿಗೆ ಸೇರಿಸುತ್ತೆ. ಈ ಎಲ್ಲಾ ಜಾತಿಯ ಸಸ್ಯಗಳು ಕೂಡ ಈ ಲೆಗ್ಯುಮಿನೇಷನ್ ಪ್ರಭೇದಕ್ಕೆ ಸೇರಿದೆ. ಸೊ ಅದರಲ್ಲಿ ಸೆಸ್ಬೇನಿಯಾ ಗ್ರ್ಯಾಂಡಿ ಫ್ಲೋರಾ ಅಂತಕ್ಕಂಥದ್ದು ಕೂಡ ಒಂದು. ಇದನ್ನೇನೋ ನಾನು ವೈಜ್ಞಾನಿಕ ಹೆಸರು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಭಯ ಪಡಬೇಕಾಗಿಲ್ಲ. ಇದು ನಮ್ಮ ಸುತ್ತಮುತ್ತಲು ಸಿಗುವಂತ ಮರನೇ ಅಗಸೆ ಮರ ಅಂತ ಹೇಳ್ತೀವಿ. ಈ ಮರನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಮಲ್ಟಿಪರ್ಪಸ್ ಟ್ರೀ ಸ್ಪೀಷೀಸ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಮಲ್ಟಿಪರ್ಪಸ್ ಅಂತಂದ್ರೆ ಬಹು ಉಪಯೋಗ ಮರಗಳು. ಯಾಕಂದ್ರೆ ರೈತರಿಗೆ ಏನಂದ್ರೆ, ಅಯ್ಯೋ ನಾನು ಬರೀ ಟಿಂಬರ್ನೇ ಕಾಯ್ಬೇಕು 30 ಅಲ್ಲಿವರೆಗೇನ್ ಲಾಭನೇ ಇಲ್ಲ ಸ್ವಾಮಿ ಅಂತ ಕೇಳ್ಬೋದು. ಅದಕ್ಕೆ ಇನ್ನೊಂದು ವ್ಯಾಲ್ಯೂ ಇದೆ, ಇನ್ನೊಂದು ಉಪಯೋಗ ಇದೆ. ಅವಾಗ ಅದನ್ನ ಮಲ್ಟಿಪರ್ಪಸ್, ಬಹು ಉಪಯೋಗ ಮರಗಳು ಅಂತಾನೆ ಕೆಲವೊಂದನ್ನ ಪಟ್ಟಿ ಮಾಡಲಾಗಿದೆ. ಸೊ ಆ ಥರದ್ದು ಯಾವ ಜಾತಿಯ ಮರ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯಗಳನ್ನ, ಉಪಯೋಗಗಳನ್ನ ಹೊಂದಿದೆ ಅಂತ ಮರಗಳನ್ನ ಬಹು ಉಪಯೋಗಿ ಮರಗಳು ಅಥವಾ ಮಲ್ಟಿಪರ್ಪಸ್ ಅಗ್ರೋಫಾರೆಸ್ಟ್ರಿ ಸ್ಪೀಷೀಸ್ ಅಂತ ನಾವು ಕರಿಬಹುದು. ಅಂತದ್ರಲ್ಲಿ ಸೆಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಥವಾ ಅಗಸೆ ಮರ ಅನ್ನೋದು ಕೂಡ ಒಂದು. ಯಾಕೆ ಇದನ್ನ ಹೇಳ್ತಾ ಏನಂದ್ರೆ, ಇದನ್ನ ಒಂದು ತೋಪಾಗಿ ಒಂದು ಸಾಲು ಸಾಲಾಗಿ ಮಾಡಿ ಅದ್ರ ಮಧ್ಯೆ ಬೆಳೆ ಬೆಳಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು ಬೇಕಾಗಿರೋದು ಬರೀ ಬದುಗಳಲ್ಲಿ ಖಂಡಿತವಾಗ್ಲೂ ಯಾರು ರೈತರುಗಳು ಇದೊಂದು 20-30 ಮರಗಳನ್ನ ಹಾಕೊಂಡ್ರೆ ಸಾಕು ಅಗಸೆ ಮರನ. ಮತ್ತೆ ಬರೀ ಅಗಸೆ ಮರನೇ ಹಾಕ್ಬೇಕಾ ಸ್ವಾಮಿ, ನನಗೆ ತೇಗ ಬೇಕು, ನನ್ ಸಿಲ್ವರ್ ಬೇಕು ಅಥವಾ ಹೆಬ್ಬೇವು ಬೇಕು ಅಂತ ಹೇಳ್ಬೋದು. ಅದನ್ನ ಹೇಳಕೊಟ್ಟಿದ್ದು ಬರೀ 20-30 ಅಂತ ಯಾಕೆ ನಾನು ಸಲಹೆ ಕೊಟ್ಟೆ ಅಂತಂದ್ರೆ, ಉಳಿದದನ್ನ ಆಲ್ಟರ್ನೇಟ್ ಆಗಿ ಟಿಂಬರ್ ಈಲ್ಡಿಂಗ್ ಸ್ಪೀಷೀಸ್ಗಳ ಜಾತಿ ಮರಗಳು ಅದನ್ನ ಹಾಕೋಬಹುದು ಒಂದಾದ್ಮೇಲೆ ಒಂದು. ಈ ಅಗಸೆ ಮರನ ಹಾಕೊಂಡ್ರೆ ಎರಡು ಉಪಯೋಗ ಇದೆ ಮುಖ್ಯವಾಗಿ. ಒಂದು, ಅದರ ಸೊಪ್ಪನ್ನ ಕಡಿದು ಭೂಮಿಯನ್ನು ಹದಗೊಳಿಸಬೇಕಾದ್ರೆ, ತಯಾರಿ ಮಾಡಬೇಕಾದ್ರೆ, ಮಣ್ಣಿಗೆ ಸೇರಿಸಿ ಚೆನ್ನಾಗಿ ತುಳಿದು ಅದನ್ನ ಮಿಕ್ಸ್ ಮಾಡಿದ್ರೆ, ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕೀನ್ಯಾ ಅಂತ ಒಂದು ದೇಶ ಇದೆ, ಆಫ್ರಿಕಾ ದೇಶ. ಅದು ನಮ್ಮ ಭಾರತದ ಏನು ವಾತಾವರಣ ಇದೆ ಟ್ರಾಪಿಕಲ್ ಅಂತ ಏನು ಹೇಳ್ತೀವಿ, ಅದೇ ರೀತಿಯ ಹವಾಮಾನ ಗುಣವನ್ನು ಹೊಂದಿರತಕ್ಕಂಥ ದೇಶ ಅದು. ಅಲ್ಲಿ ಈ ಸೆಸ್ಬೇನಿಯಾವನ್ನ ಅಲ್ಲಿಯ ರೈತರುಗಳು ಏನೋ 20-30 ಅವ್ರು ಮಾಡ್ತಾರೆ ಸ್ವಾಮಿ ಅಂತ, ಅದು ನಮ್ಮಲ್ಲೊಂದು ತಪ್ಪು ಗ್ರಹಿಕೆ ಇದೆ. ಎಲ್ಲಾ ರೈತರುಗಳು ಅಯ್ಯೋ ಅವ್ರು ಮಾಡ್ತಾರೆ ಬಿಡಿ ಸ್ವಾಮಿ, ಅವ್ರಿಗೆ 5-10 ಐತೆ ಮಾಡ್ತಾರೆ, ನಮ್ಗೆ 1 ಐತೆ, ನಮ್ ಕೈಲೆಲ್ಲ ಆಯ್ತದೆ ಅಂತಾರೆ. ಖಂಡಿತವಾಗ್ಲಿಲ್ಲ. ಇವತ್ತೆಲ್ಲ ನೋಡ್ಬೋದು ನೀವು, 1 ಇರೋನು 5 ಇರ್ತಕ್ಕಂತ ರೈತನಿಗೆ ಸಮನಾಗಿ ಇವತ್ತು ಇನ್ಕಮ್ ತೆಗೆದು ಅವ್ರಿಗೆ ಏನೋ ಕೃಷಿ ಮೇಳಗಳಲ್ಲಿ ಅವಾರ್ಡ್ಗಳು ಕೊಡ್ತಾ ಇರ್ತಕ್ಕಂಥ ಉದಾಹರಣೆಗಳಿದೆ. ನಾ ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ, ಯಾವ ರೈತರು ಕೂಡ ಸಣ್ಣ ರೈತರು ಅಂತ ಭಾವಿಸ್ಬೇಕಾಗಿಲ್ಲ. ಹೇಗೆ ಇರುವಂತಹ ಭೂಮಿಯನ್ನ ನಾವು ಫಲವತ್ತತೆಗೊಳಿಸಿ ಏನ್ ಮಾಡಿದ್ರೆ ಕೆನ್ಯಾದಲ್ಲಿ, ಅಲ್ಲಿ ಇದನ್ನ ಸೆಸ್ಬೇನಿಯಾ ಎಲೆನ ಕಂಟಿನ್ಯೂಸ್ ಆಗಿ ಅವರು ಪ್ರತಿ ಕ್ರಾಪ್ ನ ಬೆಳೆಯೋದಕ್ಕೆ ಮುಂಚೆ ಅವರು ಭೂಮಿ ಹದಗೊಳಿಸಬೇಕಾದ್ರೆ ಅದನ್ನ ಸೇರಿಸ್ತಾ ಹೋಗ್ತಾ ಇದಾರೆ ಅವರು. ಅದೇನಾಗ್ತದೆ, ಅದು ಸೈಂಟಿಫಿಕಲ್ ಒಂದು ಸ್ಟಡಿನೂ ಕೂಡ ಆಗಿದೆ. ಏನು ಅವರು 1 ಯೂರಿಯಾನ ಹಾಕ್ತಾರೆ, ಅದ್ರ ಕಂಪ್ಲೀಟ್ ಯೂರಿಯಾನ ಹಾಕದ್ ನಿಲ್ಸಬಿಟ್ಟಿದ್ದಾರೆ ಅವರು. ಅಷ್ಟು ನೈಟ್ರೋಜನ್ ಸಾರಜನಕವನ್ನ ಈ ಸೆಸ್ಬೆನಿ ಆಗ್ಸೆ ಎಲೆ ಸೇರಿಸುತ್ತೆ. ಇದು ವೈಜ್ಞಾನಿಕವಾಗಿ ಕಂಡು ಬಂದಿರತಕ್ಕಂಥದ್ದು. ಇದು ನಾನೇನೋ ಬಂದು ಊಹಿಸಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಒಂದು ವೈಜ್ಞಾನಿಕವಾದ ಒಂದು ಅಧ್ಯಯನ ನಾನು ಪರಿಶೀಲಿಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕೃಷಿ ಅರಣ್ಯ ನಮ್ಗೆ ಭೂಮಿ ಫಲವತ್ತತೆ ಕೂಡ ಅನುಕೂಲ ಆಗುತ್ತೆ ಅಂತ ಇದೊಂದು ಕೇಸ್ ಸ್ಟಡಿ ನಾನು ಹೇಳಿದೆ. ಇನ್ನೇನು ಉಪಯೋಗ ಇದೆ ಅಗಸೆಯಿಂದ? ಅಗಸೆಯಿಂದ ಇನ್ನೊಂದು ಉಪಯೋಗ ಇದೆ, ಅದೇನಂತಂದ್ರೆ ಮೇವು. ಇದೊಂದು ಒಳ್ಳೆ ಮೇವಿನ ಮರ, ನಾಟಿ ಹಸು ಆಗ್ಬಹುದು ಅಥವಾ ನಮ್ಮ ಹೈಬ್ರಿಡ್ ಹಸುಗಳು ಕೂಡ ಆಗ್ಬಹುದು. ಜನಗಳಿಗೇನು ಇವಾಗ ಪಕ್ಕದ ಮನೆಯವನು 10 ಲೀಟರ್ ಆಗ್ತಾವನೆ, ನಾನು ಮುಂದೊಂದು ತಿಂಗಳಷ್ಟೊತ್ತಿಗೆ ನಾನು ಅವ್ನು ಸಮ ಹೋಗ್ಬೇಕು ಅಥವಾ ಅವನಿಗಿಂತ 2 ಲೀಟರ್ ಹೋಗ್ಬೇಕು 5 ಲೀಟರ್ ಹೋಗ್ಬೇಕು, ಅದು ಆರೋಗ್ಯಕರ ಪೈಪೋಟಿ ಒಳ್ಳೇದು. ಆದ್ರೆ ಬರೀ ಆರೋಗ್ಯಕರ ಪೈಪೋಟಿ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ಹಸುಗೆ ಏನು ಅದೇನು ಫೀಡ್ಸ್ ಹಾಕ್ತಾರೆ ರೆಗ್ಯುಲರ್ ಆಗಿ, ಅದೊಂದನೇ ಹಾಕ್ತಿನ ನಮ್ಗೆ ಮನುಷ್ಯರಿಗೂ ಕೂಡ ಅಷ್ಟೇನೆ. ನಾನು ಒಂದ್ ತಿಂಗಳಲ್ಲಿ ನಾನು ಅವನಿಗೆ ದಪ್ಪ ಆಗ್ಬಿಡ್ಬೇಕು ಅಂದ್ಬಿಟ್ಟು ಗಬ ಗಬ ನಾವು ಎಷ್ಟು ತಿಂದ್ರು ಅದು ನಮ್ಗೆ ಅಷ್ಟೇನೆ ಆಗುವಂತದ್ದು. ಆದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಅದರದೇ ಆದಂತ ಡಯಟ್ ಇರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ತಂದ್ರೆ ಜಾನುವಾರುಗಳಿಗೂ ಕೂಡ ಅದ ಹಾಲಿನ ಇಳುವರಿಯನ್ನ ಹೆಚ್ಚಿಸಬಹುದು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಗಸೆ ಮರದಲ್ಲಿ ಆ ಸೊಪ್ಪನ್ನ ಅದೇ ದೇಶದ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಅಲ್ಲಿ ಹೈನುಗಾರಿಕೆನೂ ಕೂಡ ಇದೆ ಆಫ್ರಿಕಾ ಖಂಡದಲ್ಲಿ, ಸುಮಾರು ದೇಶಗಳಲ್ಲಿ ಹೈನುಗಾರಿಕೆ ತುಂಬಾ ಪ್ರಮುಖವಾಗಿದೆ, ಉಗಾಂಡ ರುಗಾಂಡ ಅಂತ ದೇಶಗಳಲ್ಲಿ, ಹಾಗೆ ಕೀನಾದಲ್ಲೂ ಕೂಡ ಇದೆ. ಈ ಕೀನಾದಲ್ಲೇ ಕಂಡು ಬಂದಿರತಕ್ಕಂತ ಇದೊಂದು ಅಧ್ಯಯನ, ಅದನ್ನ ಈ ಜಾನುವಾರುಗಳಿಗೆ ಅದರ ಹೈಬ್ರಿಡ್ ಜಾನುವಾರುಗಳಿಗೆ ಬೆರೆಸ್ತಾ ಇದಾರೆ. ಯಾವ ತರ ಅಂತ ಹೇಳಿದ್ರೆ ಬೇರೆ ಮೇವೇನಿದೆ ನಮ್ಮಲ್ಲಿ, ಜೋಳನೂ ಕೊಡಬಹುದು ಅಥವಾ ಇನ್ಯಾವುದೇ ಒಂದು ಫಾರ್ಡರ್ ಕ್ರಾಪ್ಸ್ ಇದೆ, ಅದ್ರ ಜೊತೆಗೆ ಒಂದು ರೇಷ್ಯೋದಲ್ಲಿ ಸಂಪೂರ್ಣವಾಗಿ ಅಗಸೆನೆ ಕೊಡಬಾರ್ದು. ಕೆಲವೊಂದು ಇಮಿಡಿಯೇಟ್ ಆಗಿ ಏನಾಗುತ್ತೆ, ಕೆಲವೊಂದು ಟಾಕ್ಸಿಕ್ ಇದು ಅದಕ್ಕೆ ರುಮಿನೆಂಟ್ ಅನಿಮಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ತೊಂದರೆ ಆಗ್ಬಹುದು. ಆದ್ರೆ ಗಾಬರಿ ಪಡುವಂತದಿಲ್ಲ, 60 ಅದು ಉಳಿದ ಮೇವಾದ್ರೆ 40 ಭಾಗ ಈ ಅಗಸೆ ಸೊಪ್ಪನ್ನ ಬೆರೆಸಿ ಕೊಟ್ರೆ, ಇದು ಕಂಡು ಬಂದಿರತಕ್ಕಂಥದ್ದು ಅದೇನು ಅಂತ ಹೇಳಿದ್ರೆ, ಒಂದು ಹಸುವಿನ ಹಾಲಿನ ಇಳುವರಿ ಕ್ರಮೇಣ 5 ಲೀಟರ್ ರಿಂದ 9 ಲೀಟರ್ಗೆ ಹೆಚ್ಚುವರಿಗೊಂಡಿದೆ. ಅದು ಏನಕ್ಕೆ, ಅಗಸೆ ಸೊಪ್ಪನ್ನ ಮೇವಾಗಿ ಕೊಟ್ಟಿರ್ತಕ್ಕಂಥದ್ದು. ರೈತರುಗಳು ಗಮನದಲ್ಲಿಟ್ಕೊಂಡು ವೈಜ್ಞಾನಿಕವಾಗಿ ಕೆಲವೊಂದು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಅದೇ ಕೃಷಿ ಅರಣ್ಯದ ಸಸಿಗಳನ್ನ ಆಯ್ಕೆ ಮಾಡುವಾಗ ಒಂದು ಅಥವಾ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ಉಪಯೋಗ ಇರುವಂತಹ ಮರಗಳನ್ನು ಆಯ್ಕೆ ಮಾಡಬಹುದು ಅನ್ನೋದು ತಮ್ಮ ವಿಚಾರ. ಹೌದು, ಮಲ್ಟಿಪರ್ಪಸ್ ಇರತಕ್ಕಂಥದ್ದು. ಬಂದ್ಬಿಡಿ ಸರ್ ನೇರವಾಗಿ ವಿಚಾರಕ್ಕೆ, ಏನೇನ್ ಮರ ನೆಟ್ಕೋಬಹುದು? ಹಾಗೆ ಮರಗಳ ಜಾತಿಗಳಿಗೆ ಬಂದ್ರೆ ಈ ವಿಚಾರದಲ್ಲಿ ನಾನು ಒಂದು ವಿಜ್ಞಾನಿಯಾಗಿ ಏನೋ ರೈತರಿಗೆ ಗೊತ್ತಿಲ್ಲದೆ ಇರೋದನ್ನೇ ಹೇಳ್ತಾ ಇದೀನಿ ಅಂತ ಹೇಳಿದ್ ಖಂಡಿತವಾಗ್ಲೂ ತಪ್ಪು. ರೈತರುಗಳಿಂದ ಅವರ ಒಂದು ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತೀವಿ ನಾವು, ಆ ಟ್ರೆಡಿಷನಲ್ ನಾಲೆಡ್ಜ್ ಇಂದ ನಾವು ವಿಜ್ಞಾನಿಗಳು ಅದನ್ನ ತಗೊಂಡು ನಾವು ಅದನ್ನ ಮಾರ್ಪಾಟಾಗಿ ನಾವು ಸಂಶೋಧನೆ ಮಾಡಿರ್ತಕ್ಕಂಥದ್ದು ವಿಚಾರಗಳಿರ್ತವೆ. ಆದ್ರೆ ವಿಷಯಕ್ಕೆ ಬಂದ್ರೆ, ಅತಿ ಬೇಗವಾಗಿ ಬೆಳೀತಕ್ಕಂಥ ಮರಗಳ ಜಾತಿಗಳಿಗೆ ಬಂದ್ರೆ, ಈಗ ಆಲ್ರೆಡಿ ಚಿರಪರಿಚಿತ ರೈತರುಗಳಿಗೆ ಹೆಬ್ಬೆವು, ಮೀಲಿಯಾ ಡೂಬಿಯಾ ಅಂತ ನಾವು ಹೇಳ್ತೀವಿ. ಅದ್ರದ್ದು ಸ್ವಲ್ಪ ಕೆಲವೊಂದು ವೈಜ್ಞಾನಿಕ ಕಲ್ಟಿವೇಷನ್ ಬಗ್ಗೆ ನಾನು ತಿಳಿಸ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರೈತರುಗಳಿಗೆ ಏನ್ ಮಾಡ್ತಾ ಇದ್ರೆ, ಹೆಬ್ಬೆವು ಪಕ್ಕದಳ್ಳಿ ಅಂತದ್ದ ಸುಮ್ಮನೆ ಮಾಡ್ತಾ ಇದಾರೆ, ಅದಕ್ಕೆ ಎಷ್ಟು ಅಂತರ ಕೊಡಬೇಕು, ಅದ್ ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ಸ್ಟೇಜ್ ಅಲ್ಲಿ ಅದಕ್ಕೆ ರೆಂಬೆಗಳನ್ನ ತೆಗಿಬೇಕು, ಯಾವ ವರ್ಷಕ್ಕೆ ಕಟಾವು ಮಾಡಬೇಕು, ಅದನ್ನ ಎಲ್ಲಿಗೆ ಮಾರ್ಕೆಟ್ ಮಾಡಿದ್ರೆ ಅನುಕೂಲ ಆಗ ಲಾಭದಾಯಕ ಅಂತ ವಿಷಯಗಳನ್ನ ಅವರು ಗಮನಿಸ್ತಾ ಇಲ್ಲ, ಹಾಕಿದರೆ ಓ ಇದಂತೆ ಲಾಭ ಇದೆ ಅಂತ ತಂದ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಸೊ ಈ ವಿಷಯಗಳನ್ನ ತಿಳ್ಕೊಳಕ್ ಇಷ್ಟಪಡ್ತೀನಿ. ಸ್ಯಾಂಡಲ್ ಕೂಡ, ಸ್ಯಾಂಡ್ ಗಾಬರಿ ಆಗುವಂತದ್ದೇನಿಲ್ಲ, ನಾನು ಕೆಲವೊಂದು ಅಂಶಗಳನ್ನ ಕೂಡ ಹೇಳ್ತೀನಿ. ಶ್ರೀಗಂಧದ್ದು ಯಾವ ತರ ಕೃಷಿ ಅರಣ್ಯ ಪದ್ಧತಿ ಹೇಳ್ತೀನಿ ನಾನು. ಆಲ್ರೆಡಿ ಕೆಲವರು ತುಂಬಾ ರೈತರುಗಳು ಅಳವಡಿಸಿಕೊಂಡಿದ್ದಾರೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇನ್ನೊಂದು ಬ್ಯಾಂಬು, ಇವತ್ತು ಬಿದಿರಿನ ಅರಣ್ಯ ಕೃಷಿ ಅಥವಾ ಕೃಷಿ ಅರಣ್ಯ ಅಂತ ಹೇಳ್ತೀವಿ. ಇದು ಎಷ್ಟು ರೈತರುಗಳಿಗೆ ತಿಳಿದಿದೆಯೋ ಗೊತ್ತಿಲ್ಲ, ಇದು ತುಂಬಾ ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಳ್ತಾ ಇದೆ. ಇದು ಕಳೆದ ಒಂದು ದಶಕದಿಂದ ಬಹಳ ಒಂದು ಎಮರ್ಜಿಂಗ್ ಅಥವಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಸಂಶೋಧನೆಗಳಾಗ್ತಾ ಇದೆ. ನಾವು ಬಿದಿರು ಅಂತಂದ್ರೆ ಒಂದ್ ಎಲ್ಲೊಂದು ಮೂಲಲ್ಲಿ ಬೆಳೆಸ್ಕೊಳ್ಳೋದು, ಯಾರೋ ಕಡ್ಕೊಂಡು ಹೋಗುವಂತ ಯಾರೊಬ್ಬರು ಲೇಬರ್ಗೆ ಹೇಳ್ಬಿಡೋದು, ಇಷ್ಟೇ ಮಾಡ್ತಾ ಇದ್ರು. ಆದ್ರೆ ಅದೊಂದು ಒಂದು ಲಾಭದಾಯಕವಾದ ಒಂದು ಕೃಷಿ ಅರಣ್ಯ ಪದ್ಧತಿಯಾಗಿ ಆಗಿದೆ ಅಂತ ಅದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ತಿಳಿಸ್ಕೊಡ್ಬೇಕಂದ್ರೆ, ಯಾರೋ ಒಬ್ರು ರೈತರು 5 ವರ್ಷದಿಂದ ಮಾಡ್ತಿದ್ದಾರೆ ಅದೊಂದನ್ನೇ ಇದ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಕಣ್ಣು ಮನಸ್ಸು ಎಲ್ಲ ತೆಗೆದಿಟ್ರೆ ಇವತ್ತು ಇನ್ಯಾವ್ದಾದ್ರು ಒಂದು ಹೊಸ ಜಾತಿಯ ವೈಜ್ಞಾನಿಕ ಪದ್ಧತಿಯಾಗಿ ನಾವು ಅಳವಡಿಸ್ಕೋಬಹುದು ಅಂತ ರೈತರುಗಳು ಗಮನ ಕೊಟ್ರೆ ಆ ತರದ್ದು ಕೂಡ ಇದೆ. ಅದರಲ್ಲಿ ಒಂದು ಆಕ್ರೋಕಾರ್ಪಸ್ ಫ್ರಾಗ್ಸಿನಿಫೋಲಿಯಸ್ ಅಂತ ವೈಜ್ಞಾನಿಕ ಹೆಸರು, ಅದ್ರ ಬಳಂಜಿ ಅಂತ ಕರೀತಾರೆ. ಆ ಬಳಂಜಿ ಮರ ಇವತ್ತು ನಾವು ಹೆಬ್ಬೇವುಗೆ ಸಮವಾಗಿ ಅತಿ ವೇಗವಾಗಿ ಅಷ್ಟೇ ಉಪಯುಕ್ತ ಮತ್ತೆ ಮೌಲ್ಯವುಳ್ಳಂತ ಒಂದು ಮರ. ಈ ಮರದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇಷ್ಟು ಮರಗಳ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೆಬ್ಬೇವು ಬರ್ತೀನಿ ಮೊದಲಾಗಿ. ಹೆಬ್ಬೇವು ಎಲ್ರಿಗೂ ಗೊತ್ತಿರುವಂತದ್ದೇ, ಈಗಾಗಲೇ ರೈತರುಗಳು ಅದನ್ನ ವ್ಯವಸಾಯ ಮಾಡ್ತಾ ಇದಾರೆ, ಬೇಸಾಯ ಮಾಡ್ತಾ ಇದಾರೆ. ಆದ್ರೆ ಏನಂದ್ರೆ, ಯಾರೋ ಹಾಕಿದಾರೆ ಅಂದ್ಬಿಟ್ಟು ಇಲ್ಲೊಂದ್ ಮರ ಅಲ್ಲೊಂದ್ ಮರ ಅಥವಾ ಏನೋ ಅವ್ರಿಗೆ ಮನಸ್ಸೆಚ್ಚಿ ಅಂತ ಅಂತರವನ್ನು ಬೆಳೀತಾ ಇದಾರೆ. ಎರಡು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾನು ಆಗ್ಲೇ ಹೇಳಿದಂಗೆ ಯಾವುದೇ ಮರ ಜಾತಿಗಳನ್ನ ಬದುಗಳಲ್ಲಿ ಬೆಳ್ಕೋಬಹುದು ಒಂದು, ಇನ್ನೊಂದು ತೋಪಾಗಿ ಬೆಳೆದು ಅದ್ರ ಮಧ್ಯ ಕೃಷಿ ಬೆಳೆಗಳನ್ನ ಬೆಳಿಬಹುದು. ಒಂದು ಕೃಷಿ ಅರಣ್ಯ ಪದ್ಧತಿ ಅಥವಾ ತೋಪಿನ ರೀತಿಯಲ್ಲಿ ಬೆಳೆಯೋದಾದ್ರೆ, ಒಂದು ಪ್ಲಾಂಟೇಶನ್ ತರ ಬೆಳೆಯೋದಾದ್ರೆ, ಹೆಬ್ಬೇವುಗೆ ಅಂತರ 6x5 ಅಂದ್ರೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 6 ಮೀಟರ್ ಮತ್ತು ಒಂದು ಮರದಿಂದ ಇನ್ನೊಂದು ಮರಕ್ಕೆ 5 ಮೀಟರ್. ಇದು ಏನು ವೈಜ್ಞಾನಿಕವಾಗಿ ರೆಕಮೆಂಡೆಡ್ ಒಂದು ಅಂತರ ಅಂತ ಹೇಳ್ಬಹುದು. ಅಂದ್ರೆ ಇದಕ್ಕಿಂತನೂ 6x4 ಹೋಗ್ತಾರೆ ಕೆಲವರು, 6x4 ಹೋಗ್ತಾರೆ. ಆದ್ರೆ 6x5 ಅತ್ಯುತ್ತಮವಾದಂತ ಒಂದು ಫಲಿತಾಂಶನ ಕೊಟ್ಟಿದೆ. ಮತ್ತಿದೊಂದು ಹೆಬ್ಬೇವುದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ನಮ್ಮ ಹಾಸನ ಜಿಲ್ಲೆ ರೈತರು ಅದನ್ನ ಕಣ್ಮುಚ್ಚಿ ಅದನ್ನ ಅಳವಡಿಸ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ, ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾವ್ದು ಸ್ವಲ್ಪ ಕುರುಚಲ್ ಭೂಮಿ, ಕಲ್ಲು ಭೂಮಿ, ನೀರ್ ಕಡಿಮೆ ಇದೆ ಅಂತ ಎಲ್ಲೆಲ್ಲಿ ಆತಂಕ ಇದೆ ರೈತರಿಗೆ, ಅಲ್ಲೆಲ್ಲ ಹೆಬ್ಬೇವನ್ನ ಹಾಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಎಸ್ಟಾಬ್ಲಿಷ್ ಆಗುತ್ತದೋ. ಅಂದ್ರೆ ಏನಪ್ಪ ಅಂದ್ರೆ, ಸ್ವಲ್ಪ ನೀರ್ ಸಿಕ್ಕಿದ್ರೆ ಲೆಕ್ಸೂರಿಯಂಟ್ ಗ್ರೋತ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಂದ್ರೆ ಇನ್ನೂ ಪುಗದಷ್ಟಾಗಿ ಬೆಳೆಯುತ್ತದೋ ಅಷ್ಟೇ. ಆದ್ರೆ ತುಂಬಾ ನೀರ್ ಬೇಕಾಗಿಲ್ಲ ಅದಕ್ಕೆ. ಹೇಳ್ತಾ ಇದ್ದ 6x5 ಅಂತರಲ್ಲಿ ಕೊಟ್ಟು ಅದ್ರ ಮಧ್ಯ ತುಂಬಾ ಕಾಳು ಬೆಳೆಗಳನ್ನ ಬೆಳ್ಕೋಬಹುದು. ಯಾವುದೇ ಅಲಸಂದೆ ಆಗ್ಬಹುದು, ತೊಗರಿ ಆಗ್ಬಹುದು, ಹುರುಳಿ ಕಾಳು ಆಗ್ಬಹುದು, ಈರುಳ್ಳಿನ ಕೂಡ ಹಾಕೋಬಹುದು. ಈ ತರ ಕಾಳು ಬೆಳೆಗಳು, ರೈನ್ ಫೆಡ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲವನ್ನು ಕೂಡ ನಾವು ಈ 6x5 ಅಂತರದಲ್ಲಿ ನಾವು ಹೆಬ್ಬೆವನ್ನು ಹಾಕೊಂಡಿದ್ದೆ, ಅದರಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಅಥವಾ ಇಳುವರಿನ ಕೂಡ ತೆಗಿಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೃಷಿ ಕಾಲೇಜು ಮತ್ತು ಅರಣ್ಯ ಇಲಾಖೆ ಹಾಸನ ವಿಭಾಗ ಮತ್ತು ಇನ್ನೂ ಕೆಲವರ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಸಹಭಾಗಿತ್ವದಲ್ಲಿ 4-5 ವರ್ಕ್ಶಾಪ್ಗಳನ್ನ ಕಾರ್ಯಾಗಾರಗಳನ್ನ ಮಾಡಿದ್ವಿ. ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಈ ಹೆಬ್ಬೇವು ಮರಣ ತುಂಬಾ ಜನ ರೈತರು ಹಾಕೊಂಡ್ಬಿಟ್ಟಿದ್ದಾರೆ. ಮಾರ್ಕೆಟಿಂಗ್ ಬಗ್ಗೆ ಅವರಿಗೆ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಏನಂದ್ರೆ, ತಮಗೂ ಒಂದು ವಿಷಯ ತಿಳಿಸ್ತಾ ಇದ್ದೀನಿ, ಆ ಪ್ಲೈವುಡ್ ಒಂದೇ ಒಂದು ಜಾತಿಯ ಮರದಿಂದ ತಯಾರಾಗ್ತಕ್ಕಂತ ಪ್ರಾಡಕ್ಟ್ ಅಲ್ಲ ಅಥವಾ ವಸ್ತು ಅಲ್ಲ. ಸೊ ಅದರಲ್ಲಿ ಮಧ್ಯದ ಲೇಯರ್ ಏನಿದೆ, ಅದ್ರ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ, ಥಿನ್ ಲೇಯರ್, ಅದನ್ನ ವಿನಿಯರ್ ಲೇಯರ್ ಅಂತ ಕರಿತೀವಿ. ಆ ವಿನಿಯರ್ ಲೇಯರ್ ಬೇಕು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಜಾತಿ ಮರದಿಂದನೇ ಆ ಲೇಯರ್ನ ನಾವು ಬಿಡಿಸ್ತಾ ಹೋಗ್ಬೇಕು. ಅದು ಎಲ್ಲಾ ಜಾತಿಯ ಮರಗಳಿಂದ ಆಗೋಕ್ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಅತಿ ಸೂಕ್ತವಾದ ಒಂದು ಜಾತಿಯ ಮರ ಅಂತ ಹೇಳಿದ್ರೆ ಹೆಬ್ಬೇವು. ಇದುವರೆಗೆ ಏನಾಗ್ತಿದೆ, ಪ್ಲೈವುಡ್ ಇಂಡಸ್ಟ್ರೀಸ್ ಅವರು ನಮ್ಮ ಗಮನಕ್ಕೆ ಬಂದಂತ ಅಂಶ ಅಂತಂದ್ರೆ, ಪ್ಲೈವುಡ್ ಇಂಡಸ್ಟ್ರಿ ಓನರ್ಗಳ ಜೊತೆ ಮಾತಾಡಿದಾಗ, ನಮ್ಮಂಗೆ ಟ್ರಾಪಿಕಲ್ ಕಂಟ್ರೀಸ್ ಅಂತ ಹೇಳಿದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್ ಇಂಥ ಕಡೆ ಹೆಬ್ಬೇವು ಮರಗಳನ್ನ ಅಲ್ಲಿಂದ ಆಮದು ಮಾಡಿಕೊಂಡು ಮಾಡ್ತಾ ಇದ್ರು. ತುಂಬಾ ಡಿಮಾಂಡು, ಹೈ ಪ್ರೈಸ್, ಇಂಡಸ್ಟ್ರಿಯವ್ರಿಗೂ ಅದು ತುಂಬಾ ಕಾಸ್ಟ್ಲಿ. ಅವಾಗ ಏನ್ ಮಾಡ್ತಾರೆ, ವಸ್ತುಗಳ ಬೆಲೆ ಏರಿಕೆ ಮಾಡ್ತೀವಿ, ಈ ತರ ಎಲ್ಲ ಆಗ್ತಾ ಇತ್ತು. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅವರು ರಫ್ತು ಮಾಡ್ತಾ ಇಲ್ಲ ನಮ್ಗೆ, ಇಲ್ಲ ಸ್ವಾಮಿ ನಮ್ಗೆ ಬೇಕು, ಇಷ್ಟು ವರ್ಷ ಇತ್ತು ಕಳ್ಸಿದ್ವಿ, ಈಗ ನಮ್ಗೆ ಇನ್ನೊಂದು 10 ವರ್ಷಕ್ಕಾಗುವಷ್ಟು ಉಳಿಸ್ಕೊಂಡಿದೀವಿ, ಇದೆ ಕೊಡ್ಬೋದು ನಿಮಗೆ, ಕೊಟ್ಬಿಟ್ರೆ ಈ ವರ್ಷ ಖಾಲಿ ಆಗುತ್ತೆ, ಆದ್ರಿಂದ ನಾವು ಕೊಡಕ್ಕೆ ಇಷ್ಟಪಡಲ್ಲ ಅಂತ ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗೇನಾಗ್ತದೆ, ಹೆಬ್ಬೇವು ನಮ್ಮ ರೈತರುಗಳು ಎಷ್ಟು ಭೂಮಿ ಮೇಲೆ ಹಾಕೋತಾರೆ ಅಷ್ಟಕ್ಕೂ ಡಿಮಾಂಡ್ ಇದೆ ಇವತ್ತು. ಅದನ್ನ ನಿಮ್ಗೆ ಕಾರ್ಯಗಾರದ ಬಗ್ಗೆ ಹೇಳ್ತಾ ಇದೆ, ಪ್ಲೈವುಡ್ ಇಂಡಸ್ಟ್ರೀಸ್, ಸಾಮಿಲ್ ಓನರ್ಸ್, ಗ್ರೋಯರ್ಸ್ ಅಂದ್ರೆ ಫಾರ್ಮರ್ಸ್, ಈ ತರ ಎಲ್ಲ ಸೇರಿ ಒಂದು MOU ಆಗಿದೆ, ಈಗ ಮೆಮೋರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಅಗ್ರಿಮೆಂಟ್ ತರ ಆಗಿದೆ. ಯಾರ್ಯಾರು ಹೆಬ್ಬೇವು ಬೆಳೀತಾ ಇದ್ದಾರೆ ರೈತರುಗಳನ್ನ ಐಡೆಂಟಿಫೈ ಮಾಡಿ ಕಂಡುಹಿಡಿದು ಅವ್ರಗಳನ್ನ ಒಂದು ಸಂಘ ತರ ಅಸೋಸಿಯೇಷನ್ ತರ ಮಾಡಿ, ಆ ಅಸೋಸಿಯೇಷನ್ ಮತ್ತೆ ಇಂಡಸ್ಟ್ರಿ ಅಸೋಸಿಯೇಷನ್ ಪ್ಲೈವುಡ್ ಅವ್ರಗಳ ಮಧ್ಯೆ ಒಂದು ಒಡಂಬಡಿಕೆ ಅಂತ ಹೇಳ್ತೀವಿ, MOU ಅಂತ ಮಾಡಿ ಅರಣ್ಯ ವಿಭಾಗ ಮತ್ತು ನಮ್ಮ ಕೃಷಿ ಕಾಲೇಜು ನೇತೃತ್ವದಲ್ಲಿ ಮಾಡಿ. ಅದ್ರದ್ದು ಏನಪ್ಪ ಒಡಂಬಡಿಕೆ ಅಂದ್ರೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾರ್ಯಾರು ರೈತರು ಈಗ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ ಅದರಲ್ಲಿದ್ದಾರೆ, ಆ ರೈತರುಗಳು ಈಗಾಗಲೇ ಅವರ ಜಮೀನಿನಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ಹೆಬ್ಬೇವು ಮರಗಳನ್ನ ಈಗ ಅಗ್ರಿಮೆಂಟ್ ಆಗಿದೆ ಇಂಡಸ್ಟ್ರಿ ಓನರ್ಸ್, ಅವರುಗಳಿಗೆ ಅದನ್ನ ಅವರು ಮಾರಾಟ ಮಾಡಬಹುದು. ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಯಾರು ಬರ್ಲಿ ಅಂತ ಕಾಯ್ಬೇಕಾಗಿಲ್ಲ, ಅವ್ರಿಗೆ ಒಂದು ಮಾಹಿತಿ ಕೊಟ್ಟರೆ ಸಾಕು, ಅವರೇ ಬಂದು ಇಂಡಸ್ಟ್ರಿಯವರೇ ಬಂದು ಅದನ್ನ ಅಳತೆ ಮಾಡಿ ಸಾಮಾನ್ಯ ಮಾರುಕಟ್ಟೆ ಬೆಲೆ ಏನಿದೆ ಅದಕ್ಕಿಂತ 2,000 ಹೆಚ್ಚು ಕೊಟ್ಟು ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅಷ್ಟು ಡಿಮಾಂಡ್ ಇದೆ ಪ್ಲೈವುಡ್ ಇಂಡಸ್ಟ್ರಿಗೆ, ಯಾಕಂದ್ರೆ ಆ ವಿನಿಯರ್ ಮೇಲ್ಪದ್ರ ಏನಿದೆಯಲ್ಲ ಅದನ್ನ ಈ ಹೆಬ್ಬೇವಿಂದ ಬಿಡಿಸ್ತಾ ಹೋಗ್ಬಹುದು ಸುಲಭವಾಗಿ. ಸೊ ಈ ತರ ಒಂದು ಏನು ಮೂಮೆಂಟ್ಸ್ ಎಲ್ಲ ನಡೀತಾ ಇದೆ ಈಗ. ಹಾಗಾಗಿ ರೈತರುಗಳು ಆತಂಕ ಪಡಬೇಕಾಗಿಲ್ಲ. ಕಟಾವು ಮಾಡಬೇಕಾಗಿರುವಂತದ್ದು ಎಲ್ಲಾ ಜಾತಿಯ ಮರಗಳಿಗೂ ವೈಜ್ಞಾನಿಕವಾಗಿ ಅದರದ ಒಂದು ಕಟಾವಿನ ಆಯಸ್ಸನ್ನು ನಿಗದಿಪಡಿಸಲಾಗಿದೆ. ಅದಕ್ಕೆ ನಾವು ರೊಟೇಷನ್ ಏಜ್ ಅಂತ ಕರಿತೀವಿ. ಆ ರೊಟೇಷನ್ ಏಜ್ ಅಥವಾ ಕಟಾವಿನ ಒಂದು ವಯಸ್ಸು ಹೆಬ್ಬೇವಿಗೆ ಅಂತ ಹೇಳಿದ್ರೆ 12 ವರ್ಷ. ಆದ್ರೆ ನನ್ನ ಒಂದು ಸಲಹೆ, 12 ವರ್ಷಕ್ಕಾದ್ರೆ, ಯಾಕೆ 12 ವರ್ಷ ಅಂತ ಹೇಳಿದ್ರೆ, ನಾವು ಏನ್ ಹೇಳ್ತೀವಿ ಗ್ರೋತ್ ಕರ್ವ್ ಅಂತ ಹೇಳ್ತೀವಿ, ನಾವು ಬೆಳವಣಿಗೆಯ ಒಂದು ಕರ್ವ್ ಅಂತ ಏನ್ ಹೇಳ್ತೀವಿ ನಾವು ಸೈಂಟಿಫಿಕ್ ಆಗಿ. ಅದನ್ನ ತಗೊಂಡ್ರೆ ಅದನ್ನ ನಿರ್ಧರಿಸೋದು ಹೇಗೆ ಅಂದ್ರೆ, ಕಟಾವಿನ ಆಯಸ್ಸನ್ನ ಆ ಗ್ರೋತ್ ರೇಟ್ ಏನಿದೆಯಲ್ಲ ಅದು ಎಲ್ಲಿ ಸ್ಯಾಚುರೇಟ್ ಆಗುತ್ತೆ ಅದನ್ನ, ಆ ಒಂದನ್ನ ನಾವು ಪರಿಗಣನೆ ತಗೊಂಡು ಅದನ್ನ ನಾವು ಕಟಾವು ಆಯಸ್ಸನ್ನ ನಿರ್ಧರಿಸ್ತೀವಿ. ಸೊ ಅನ್ ತಗೊಂಡ್ರೆ ಹೆಬ್ಬೇವಿಗೆ 12 ವರ್ಷ. ಆದ್ರೆ ಒಂದು ಸಣ್ಣ ಮಾರ್ಪಾಡನ್ನು ಮಾಡ್ಕೋಬಹುದು ಕಟಾವಿನಲ್ಲಿ. ಏನಂತ ಹೇಳಿದ್ರೆ, 12 ವರ್ಷಕ್ಕೆ ಕಾಯಕ್ಕೆ ನಮ್ಗೆ ತಾಳ್ಮೆ ಇಲ್ಲ ಸ್ವಾಮಿ ಅಂತ ಹೇಳಿದ್ರೆ 10 ವರ್ಷಕ್ಕೆ ಮಾಡಬಹುದು. ಅದಕ್ಕೂ ಕೆಲವರಿಗೆ ಇಲ್ಲ ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ 8 ವರ್ಷಕ್ಕೆ ಬರಬಹುದು, ಅತೀ ಕಡಿಮೆ ಅಂದ್ರೆ. ಆತ್ಮೀಯರೇ, ತಮಾಂಧವರೇ, ಇದೇ ಸೋಮವಾರ 29ನೇ ತಾರೀಖು ಸಂಜೆಯ ಕೃಷಿರಂಗ ಕಿಸಾನ್ ಮಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ, ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಿದ್ದಾರೆ. ಸಕಲೇಶಪುರ ತಾಲೂಕು ದೋಣೆಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಈಶ್ವರಪ್ಪ ಆರ್ ನೋಲ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452581 2462628 ಎಸ್ಟಿಡಿ ಸಂಖ್ಯೆ 08172. ಮರೆಯದಿರಿ, ಇದೇ ಸೋಮವಾರ 29ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ, ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಬಿದಿರಿಗೆ ಬಂದ್ಬಿಡಿ ಸ್ವಾಮಿ. ಬಿದಿರಿಗೆ ಬಂದ್ರೆ ಇದನ್ನ ಒಂದು ಪೂರ್ ಮ್ಯಾನ್ಸ್ ಟಿಂಬರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಪೂರ್ ಮ್ಯಾನ್ಸ್ ಟಿಂಬರ್, ಬಡವರ ಮರ, ಮರ ಬಡವರ ಟಿಂಬರ್. ಉದಾಹರಣೆಗೆ ನಾನು ಟೀಕಲ್ಲಿ ನಂದು ಮನೆಯದು ಹೊಸದಲ್ಲೆಲ್ಲ ಟೀಕಲ್ ಮಾಡಿಸಿದೀನಿ, ಕಿಟಕಿ ಮಾಡಿಸಿದೀನಿ. ನನ್ನ ಸೋಫಾ ಸೆಟ್ ಟೀಕು, ನನ್ನ ಸೋಫಾ ಸೆಟ್ ರೋಸ್ ವುಡ್. ಅಯ್ಯೋ ಬಿಡಿ ಸ್ವಾಮಿ, ನೀವು ಉಳ್ಳೂರು ಶಿವಾಲಯಕ್ಕೆ ಕಟ್ಟೋರು ನೀವು ಅಂತ ಒಂದು ಏನೋ ಹೇಳ್ತಾರಲ್ಲ ಆ ತರ, ನಿಮ್ಗೆ ಇದೇ ಮಾಡ್ತೀರಾ, ನಾವು ಬಡವರು ಅಂತಾರೆ. ಆದ್ರೆ ಬಡವ್ರಿಗೆ ಅಂತಾನೆ ಒಂದು ಜಾತಿ ಅಂತ ಹೇಳಿದ್ರೆ ತುಂಬಾನೇ ಜಮೀನು ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ಹಣಕಾಸು ಇದರಲ್ಲಿ ಅಷ್ಟು ಶಕ್ತಿ ಅಲ್ಲದೆ ಇರ್ತಕ್ಕಂಥವ್ರು ಇದನ್ನ ಬ್ಯಾಂಬು ಮೇಲೆ ಬಿದಿರ ಮೇಲೆ ತುಂಬಾ ಅವಲಂಬಿತ ಆಗ್ತಾ ಇದ್ರು ಮೊದಲು. ಅದಕ್ಕೆ ಇದನ್ನ ಪೂರ್ ಮ್ಯಾನ್ಸ್ ಟಿಂಬರ್ ಅಂತ ಕರೀತಾರೆ. ಆದ್ರೆ ಇವತ್ತೇನಾಗಿದೆ, ಇದು ರಿವರ್ಸ್ ಆಗಿದೆ. ಇವತ್ತು ಶ್ರೀಮಂತರುಗಳು ಬಿದಿರಿಗೆ ಹೋಗ್ತಾ ಇದ್ದಾರೆ. ಎಷ್ಟೊಂದು ಮನೆಗಳಲ್ಲಿ ಇವತ್ತು ಬೆಂಗಳೂರಲ್ಲಿ ಮತ್ತೆ ಕೆಲವೊಂದು ರೆಸಾರ್ಟ್ಗಳಲ್ಲಿ, ಹೋಮ್ ಸ್ಟೇಗಳಲ್ಲಿ, ಈ ತರ ಎಕೋ ಟೂರಿಸಂ ಪ್ಲೇಸಸ್ಗಳಲ್ಲಿ ಆ ಫರ್ನಿಚರ್ಸ್ ಇದೆಲ್ಲ, ಯಾಕೆಂದ್ರೆ ಬೆಂಗಳೂರಿಂದ ಬರ್ತಕ್ಕಂಥ ವೀಕೆಂಡ್ ಹೋಗ್ತಾರಲ್ಲ ಅವ್ರೇನು ಎಕ್ಸ್ಕರ್ಷನ್ ಪಿಕ್ನಿಕ್ ಅಂತ, ಅವ್ರು ಹೋದ್ರೆ ಅವ್ರು ನೀವು ಒಳ್ಳೆ ಸೋಫಾ ಹಾಕಿರಿ, ಅಯ್ಯೋ ಸ್ವಾಮಿ ಕುಂತು ಕುಂತು ಬೇಜಾರಾಗಿದೆ ಇದ್ರ ಮೇಲೆ ಅಂತಾರೆ. ಅದೇ ಒಂದು ಬ್ಯಾಂಬುಲ್ ಮಾಡಿಟ್ಟಿರಿ ನೀವು, ಓಡಕ್ ಕುತ್ಕೋ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ರೆ, ಇದರಿಂದ ಮನೆಗಳನ್ನೇ ಕಟ್ತಾ, ಮನೆಗಳನ್ನು ಕಟ್ತಾ ಇದಾರೆ. ಹೌದು, ಅದ್ರ ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಕರಕುಶಲ ವಸ್ತುಗಳು. ಅಂದ್ರೆ ನಾನು ಹೇಳ್ತಿರೋದು ಜನನ ಅಟ್ರಾಕ್ಟ್ ಮಾಡಕ್ಕೆ ಅಂತ ಮಾತ್ರ ಅಲ್ಲ, ಮೌಲ್ಯವರ್ಧನೆ ಅಂತ ಹೇಳ್ತೀವಿ ನಾವು. ಬಿದಿರನ ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಕೆಲವೊಂದು ಜಾತಿಗಳಿದೆ. ಉದಾಹರಣೆಗೆ ವೆಟ್ಲ್ಯಾಂಡ್ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ, ವೆಟ್ಲ್ಯಾಂಡ್ ಇದ್ದು ನಮ್ಗೆ ಏನು ವ್ಯವಸಾಯ ಮಾಡಕ್ಕಾಗ್ತಿಲ್ಲ, ಸುಮ್ಮನೆ ವೇಸ್ಟ್ ಲ್ಯಾಂಡ್ ತರ ಬಿಟ್ಟಿದೀನಿ ಅಂತ ಹೇಳಿದ್ರೆ, ಆ ವೆಟ್ಲ್ಯಾಂಡ್ಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಡೆಂಡ್ರೋಕೆಲಮಸ್ ಸ್ಟ್ರಿಕ್ಟಸ್ ಅಂತ ಒಂದಿದೆ, ಮೇಲ್ ಬ್ಯಾಂಬೂ ಅಂತ ಹೇಳ್ತೀವಿ, ಅದು ಸಾಲಿಡ್ ಬ್ಯಾಂಬು. ಯಾಕಂದ್ರೆ ಗಂಡು ಬಿದಿರು ಅಂತ ಹೇಳ್ತಿದ್ರೆ ತುಂಬಾ ತೂಕವಾಗಿ ಗಟ್ಟಿಯಾಗಿರುತ್ತೆ, ಅದು ಬಹಳ ವೆಟ್ಲ್ಯಾಂಡ್ಗೆ ಹೊಂದ್ಕೊಳ್ಳುವಂಥದ್ದು, ಅದು ಡೆಂಡ್ರೋಕೆಲಮಸ್ ಸ್ಟ್ರಿಕ್ಟಸ್ ಅಂತ ಹೇಳಿದ್ರೆ ಗಂಡು ಬಿದಿರು. ಇನ್ನೊಂದು ಡೆಂಡ್ರೋಕೆಲಮಸ್ ಬ್ರ್ಯಾಂಡಿಸಿ ಅಂತಿದೆ, ಅದೇ ಜಾತಿಗೆ ಸೇರತಕ್ಕಂಥದ್ದು. ಸೊ ಇವೆರಡನ್ನು ಕೂಡ ಬೆಳಿಬಹುದಲ್ಲಿ. ಅದಲ್ಲದೆ ನಾವು ಒಣ ಪ್ರದೇಶದಲ್ಲಿ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಆದ್ರೆ ಬ್ಯಾಂಬೂಸ ಟುಲ್ಡಾ ಅಂತ ಒಂದು ಜಾತಿ ಮರ ಇದೆ, ಬ್ಯಾಂಬೂಸ ಬೆಲಕೋವಾ ಅಥವಾ ಬೆಲಕೋ ಬ್ಯಾಸಿಫರಾ ಅಂತ ಇದೆ. ಸೊ ಈ ಬಿದಿರುಗಳನ್ನ ನಾವು ಬೆಳ್ಕೊತಾ ಹೋಗ್ಬೋದು. ಯಾಕೆ ರೈತರುಗಳಿಗೆ ಸಾಮಾನ್ಯವಾಗಿ ಬಿದಿರು ಅಂದ್ರೆ ಒಂದೇ ಒಂದು ಹೆಸರು ಬಿದಿರು ನಾವು ನೋಡ್ತೀವಿ, ಬ್ಯಾಂಬೂಸ ಬ್ಯಾಂಬು ಅಂತ ನಮ್ಮ ಕಾಮನ್ ಆಗಿ ಸಿಗುವಂಥದ್ದು ಒಂದು ಮಾತ್ರ ಹೇಳ್ತಾರೆ. ಅದು ತುಂಬಾ ಮುಳ್ಳುಗಳು, ತುಂಬಾ ಬುಷಿ ಬರುತ್ತೆ. ಹಾಗಾಗಿ ನೀವು ಕೃಷಿ ಅರಣ್ಯಕ್ಕೆ ಅಳವಡಿಸ್ಕೊಳ್ಳಿ ಅಂತಂದ್ರೆ ಖಂಡಿತವಾಗ್ಲೂ ಒಪ್ಪಲ್ಲ. ಹಾಗಾಗಿ ಈ ನಾನೇನು ಹೇಳ್ತಾ ಇದ್ದೀನಿ, ಬ್ಯಾಂಬೂಸ ಟುಂಡ ಈ ತರದಲ್ಲಿ ಅಂದ್ರೆ ನಮ್ಮ ಮಾಮೂಲಿ ಬಿದಿರಲ್ಲಿ ಏನು ಮುಳ್ಳಿದಿಲ್ಲ, ಆ ಬುಷಿ ಇದೆಯಲ್ಲ, ಆ ನೇಚರ್ ಬರಲ್ಲ, ಆ ಮುಳ್ಳುಗಳು ಅತಿ ಕಡಿಮೆ. ಅದನ್ನ ನಾವು ಒಂದು ಅಂತರದಲ್ಲಿ ಬೆಳ್ಕೊಂಡ್ರೆ, ಉದಾಹರಣೆಗೆ 9x9 meter ಸ್ಪೇಸಿಂಗ್, ಒಂದ್ ಸ್ವಲ್ಪ ಬುಷಿ ಇತ್ತು ಅಂದ್ರೆ 12x12 ಹೋಗ್ತಾರೆ. ಆ ಸ್ಪೇಸಿಂಗ್ ತುಂಬಾ ಅಂತರದಲ್ಲಿ ಬೆಳ್ಕೊಂಡು ಮಧ್ಯದಲ್ಲಿ ಅಂತರ ಬೆಳೆನ ಕೃಷಿ ಬೆಳೆಗಳನ್ನ ಬೆಳ್ಕೋಬಹುದು. ಆಗ್ಲೇ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಗಳಿದೆ ಇದ್ರಿ. ಉದಾಹರಣೆಗೆ ಅಂದ್ರೆ ಕೊಡಗಿನಲ್ಲಿ ಟಾಟಾ ಕಾಫಿ ಅವರದು ಪ್ಲಾಂಟೇಷನ್ ವೆಟ್ಲ್ಯಾಂಡ್ ಅಲ್ಲಿ ಆಲ್ರೆಡಿ ಡೆಮಾನ್ಸ್ಟ್ರೇಷನ್ ಪ್ಲಾಂಟ್ ಎಸ್ಟಾಬ್ಲಿಷ್ ಆಗಿ ಇದು ಸಕ್ಸಸ್ ಆಗಿದೆ ಕೂಡ. ಹಾಗೆ ಇನ್ನೊಂದು ತರ ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯನವರ ಹುಟ್ಟಿದ ಸ್ಥಳ, ಅಲ್ಲಿ ಒಂದು ಸತ್ಯಸಾಯಿ ಎಜುಕೇಶನ್ ಟ್ರಸ್ಟ್ ಇದೆ, ಅಲ್ಲಿ ಲ್ಯಾಂಡ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ, ಅಲ್ಲೂ ಕೂಡ ಬಿದಿರು ಸಕ್ಸಸ್ ಆಗಿ ಬಂದಿದೆ. ಅಂದ್ರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬರೀ ಬಿದಿರಲ್ಲನ್ನು ಹೇಳ್ತಿರೋದು, ಅಂತರ ಬೆಳೆನೂ ಕೂಡ ಬೆಳ್ಕೊಂಡು ಕಾಳು ಬೆಳೆಗಳನ್ನ ಬೆಳ್ಕೊಂಡು ಮಾಡಿದ್ರೆ. ಮತ್ತಿನ್ನೊಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ನಾವು ಕ್ಲಂಪ್ ಅಂತೀವಿ, ಒಂದು ತೋಪ್ ಏನಿದೆ ನಮ್ಮ ಜಮೀನಲ್ಲಿ ಯಾವ್ದೊಂದು ಮೂಲೆ ಅದನ್ನೇ ಕಡ್ಕೊಳ್ಳೋರಿಲ್ಲ ಸ್ವಾಮಿ, ಯಾರೋ ಬರ್ತಾರೆ ಕಡ್ಕೋಗಿ ಅಂತೀವಿ. ಆದ್ರೆ ಈಗ ಎಷ್ಟೋ ಜನ ಬಂದು ನಾವು ಕಡ್ಕೋತೀವಿ ಏಣಿ ಮಾಡ್ತೀವಿ ಅಂತ ಮಾರ್ತಾ ಇದಾರೆ, ತಪ್ಪಲ್ಲ. ಆದ್ರೆ ಯಾಕೆ ಬೇರೆ ಬೆಳೆಗಳಿಗೆ ಯಾವ ರೀತಿ ಒಂದು ಮಾರ್ಕೆಟ್ ಚಾನಲ್ ಅಂತ ಹೇಳ್ತೀವಿ, ಮಾರುಕಟ್ಟೆಯ ದಾರಿ ವಿಧ ಅಂತ ಹೇಳ್ತೀವಿ, ಅದಕ್ಕೆ ಬಿದಿರುಗೂ ಕೂಡ ಯಾಕೆ ಇರಬಾರದು? ನನ್ನ ಒಂದು ಸಲಹೆ ಅಂತ ಹೇಳಿದ್ರೆ, ನೀವು ಅನ್ಬೋದು ಟೋಪ್ ಇಲ್ದೇ ಇರ್ಬೋದು, 50 ಜನ ರೈತರು ಯಾರು ಅವ್ರ ಬಿದಿರು ಬೆಳೆಗಳಿದೆ ಅಷ್ಟು ಜನ ಒಟ್ಟಾಗಿ ಸೇರಿ ಅದನ್ನ ಒಂದು ಸಂಘಟಿತವಾಗಿ ಅದನ್ನ ಮಾರಾಟ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಬೆಲೆ ಇದೆ. ಯಾಕೆ ಅಂತಂದ್ರೆ ಇವತ್ತು ಅಗರಬತ್ತಿ ಇಂಡಸ್ಟ್ರಿ ಅವರು ಬಹಳ ಇದ್ರ ಮೇಲೆ ಅವಲಂಬಿತವಾಗಿದ್ದಾರೆ. ಪ್ರತಿ ದಿವಸ ನಮ್ಮ ಭಾರತ ದೇಶ ಅಂತಂದ್ರೆ ನಮಗೆ ಗೊತ್ತಿದೆ ಸ್ಪಿರಿಚುವಲ್ ಅದ್ರ ಮೇಲೆ ನಡೀತಾ ಇರ್ತಕ್ಕಂಥದ್ದು, ಪ್ರೈಸ್ ಪೂಜೆ ಪುರಸ್ಕಾರಗಳಿಗೆ ಯೂಸ್ ಮಾಡ್ತಾರೆ. ಆ ಅಗರಬತ್ತಿಗೆ ಇವತ್ತಿಗೂ ಆ ಏನ್ ಕಡ್ಡಿ ಇದೆಯಲ್ಲ ಉರಿದು ಉಳಿಯತ್ತಲ್ಲ ಕಡ್ಡಿ, ಆ ಕಡ್ಡಿ ಒಂದೇ ಒಂದು ಜಾತಿಯದು, ಇನ್ಯಾವುದೇ ಇದ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಸಿಂಥೆಟಿಕ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಅದು ಬ್ಯಾಂಬುದು ಮಾತ್ರ. ಸೊ ಅದೊಂದಿದೆ. ಮತ್ತೆ ಇನ್ನೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬಾ ಸ್ಕೋಪ್ ಇದೆ. ಈಗಾಗಲೇ ಬ್ಯಾಂಬೂ ಶರ್ಟ್ಸ್ ಅಂತಾನೆ ಮಾರ್ಕೆಟ್ ಮಾಡ್ತಾ ಇದಾರೆ, ಬಿದಿರು ಶರ್ಟ್ಸ್ ಅಂತಾನೆ ಮಾರ್ಕೆಟ್ ಮಾಡ್ತಾ ಇದಾರೆ, ಅಂದ್ರೆ ಪ್ರೊಕ್ಯೂರ್ ಮಾಡ್ತಾ ಇದಾರೆ ಬ್ಯಾಂಬೂಸ್ ನ ಮಾರ್ಕೆಟ್ ನ ಕಂಡಿಡ್ಕೋಬೇಕಷ್ಟೇ. ಮತ್ತೆ ಇನ್ನೊಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ, ಪೇಪರ್ ಇಂಡಸ್ಟ್ರಿ ಅವರು, ಐಟಿಸಿ ಆಗ್ಬೋದು, ಟಿಎನ್ಪಿ ಎಲ್ ಆಗ್ಬೋದು, ಅವರುಗಳು ತುಂಬಾ ಡಿಮ್ಯಾಂಡ್ ಇದೆ. ಆ ಪೇಪರ್ಗೆ ಕೆಲವು ಯುಕಲಿಪ್ಟಸ್ ನ ಇದುವರೆಗೂ ಉಪಯೋಗಿಸ್ತಾ ಇದ್ರು. ಇತ್ತೀಚೆಗೆ ನಮ್ಮ ಸರ್ಕಾರ ಏನ್ ಮಾಡ್ತು, ಅರಣ್ಯ ಜಾಗಗಳಲ್ಲಿ ಯಾವುದೇ ಯುಕಲಿಪ್ಟಸ್ ಗಳು ಇರೋಂಗಿಲ್ಲ, ಬೆಳೆಯೋಂಗೂ ಇಲ್ಲ, ಇನ್ಮೇಲೆ ಇರೋದನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ನಂತರ ರೈತರಿಗೂ ಅದು ಬಂದ್ರು ಬರಬಹುದು ರೂಲ್ಸ್, ರೈತರು ಬಳಕಬಹುದು ಸದ್ಯಕ್ಕೆ. ಯಾಕೆ ಅಂತಂದ್ರೆ ಈಗ ಸಡನ್ ಆಗಿ ಏನಾಗ್ತದೆ, ಪೇಪರ್ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ಸ್ ಇನ್ನು 10 ವರ್ಷ ಸಿಗ್ಬಹುದು. ಆಮೇಲೆ ಏನಪ್ಪಾ ನಂತರ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಹುಡುಕ್ಬೇಕು ಅಂತ ಹೇಳಿದ್ರೆ ಬಿದಿರು, ಈಗಾಗಲೇ ಅದಕ್ಕೆ ಸಂಶೋಧನೆಗಳು ಶುರುವಾಗಿದೆ. ಸೊ ಹೀಗಾಗಿ ಬಿದಿರಿಗೆ ತುಂಬಾನೇ ಒಂದು ಬೇಡಿಕೆ ಇದೆ ಅಂತ ನಾನು ಹೇಳಿದೆ. ಡಾಕ್ಟರ್ ರಾಘವೇಂದ್ರ ಅವರೇ, ಅಂತಿಮವಾಗಿ ಕೃಷಿ ಅರಣ್ಯದ ಬಗ್ಗೆ ತಮ್ಮ ಸಲಹೆ ಏನು, ರೈತರು ಏನ್ ಮಾಡಬೇಕು ಅಂತೀರಿ, ಹೇಗೆ ಮಳೆಗಾಲ ಶುರುವಾಗಿದೆ, ಏನ್ ಮಾಡ್ಬೇಕು ಅಂತೀರಿ ರೈತರು? ನಾನು ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಯಾರಿಗೆ ಅದು ಕೃಷಿ ಅರಣ್ಯವನ್ನ ಅಳವಡಿಸ್ಕೋಬೇಕು ಅಂತ ಇಚ್ಛೆ ಇದೆ, ಆಸೆ ಇದೆ, ಅವರು ಖಂಡಿತವಾಗ್ಲೂ ಅತಿ ವೇಗವಾಗಿ ಬೆಳೀತಕ್ಕಂತ ಮರಗಳನ್ನ, ಅಂದ್ರೆ ಹೆಬ್ಬೇವು ಮತ್ತೆ ಬೆಳಂಜಿ ಅಂತ ಒಂದು ಹೇಳಿದೆ, ಇವೆರಡನ್ನ ಮತ್ತೆ ಯಾರಾದ್ರೂ ನಾವು ಪ್ರೊಟೆಕ್ಷನ್ ಕೊಟ್ಕೋತೀವಿ ಅಂತ ಹೇಳಿದ್ರೆ ಶ್ರೀಗಂಧವನ್ನು ಕೂಡ ಮಾಡ್ಕೋಬಹುದು. ಯಾವುದು? ಹೆಬ್ಬೇವು ಮತ್ತೆ ಬೆಳಂಜಿ, ಇವುಗಳನ್ನ ಕೃಷಿ ಅರಣ್ಯ ಪದ್ಧತಿಗೆ, ಈಗ ಮಳೆ ಸ್ಟಾರ್ಟ್ ಆಗಿದೆ, ಯಾರಾದ್ರೂ ಬದುಗಳಲ್ಲಾದ್ರೂ ಬೆಳ್ಕೋಬಹುದು ಅಥವಾ ಒಂದು ತೋಪಾಗಿ ಬೆಳ್ಕೊಂಡು. ಸಿಲ್ವರ್ ಕೂಡ ಮಾಡಬಹುದು, ಇಲ್ಲ ಅಂತ ಹೇಳಲಿಲ್ಲ. ನಾನೇನಂತಂದ್ರೆ ಈಗಾಗಲೇ ಸ್ವಲ್ಪ ಅದು ರೈತರಿಗೆ ಗಮನಕ್ಕಿದೆ, ಹಾಗಾಗಿ ಬೆಳಂಜಿ ತರದ್ದು ಗೊತ್ತಿರಲಿಲ್ಲ, ಅದನ್ನ ಹೇಳಿದೆ. ಸಿಲ್ವರ್ ಕೂಡ ಮಾಡ್ಕೋಬಹುದು, ಅದನ್ನ 15-20 ವರ್ಷ ಕಟಾವ್ ಮಾಡ್ತಾರೆ, ಅದನ್ನು ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಸ್ವಲ್ಪ ಇದು ಉತ್ತಮ. ಯಾಕೆ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಬಿದ್ದಂತ ಎಲೆ ಅಲ್ಲಿ ಕೊಳಿಬೇಕು. ಅರಣ್ಯ ಇಲಾಖೆಯಿಂದ ಸಸಿಗಳು ಸಿಗ್ತವೆ, ಯೋಜನೆಗಳು ಸಾಕಷ್ಟು ಇದ್ದಾವೆ. ಹೌದು ಅಲ್ವೇ? ಹೌದು. ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಏನಾದರೂ ಈ ಬಗ್ಗೆ ಕೆಲಸಗಳು ಮಾಡಿದಿರಾ? ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವು ಈ ಕೃಷಿ ಅರಣ್ಯ ಒಂದು ಮಾಡೆಲ್ ಒಂದು ಪ್ಲಾಟ್ಸ್ ಇದೆ, ಜಿಕೆವಿಕೆಯಲ್ಲಿದೆ. ಈ ಸಾಮಾನ್ಯ ಕೃಷಿ ಮೇಳ ಆಯೋಜಿಸಿದಾಗ ರೈತರು ಅದಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಅಲ್ಲಿ ಏನಂತಂದ್ರೆ ಈಗ ಹೆಬ್ಬೇವುದೊಂದು ಪ್ಲಾಟ್ ಇದೆ, ಇತರ ಬೇರೆ ಬೇರೆ ಜಾತಿಗಳದ್ದು ಒಂದು ಕೃಷಿ ಅರಣ್ಯ ಮಾಡೆಲ್ಸ್ ನ ಮಾಡಿ ಅದ್ರ ಮಧ್ಯೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆದು ಅದ್ರ ಏನೇನು ಫಲಿತಾಂಶ ಬಂದಿದೆ ಅಂತ ಈಗಾಗಲೇ ನಾವು ರೈತರಿಗೆ ತಿಳಿಸ್ಕೊಡ್ತಾ ಇದೀವಿ. ಒಂದು ಇನ್ನೊಂದು ಅಂತ ಹೇಳಿದ್ರೆ, ಹಾಗೇನೆ ನಾವು ನರ್ಸರಿ ಕೂಡ ಯಾವ ಜಾತಿದು ಸ್ವಲ್ಪ ಬೇಗ ಒಂದು ಮೊಳಕೆ ಹೊಡೆಯುವಂತದ್ದು ಅಥವಾ ಪ್ರಾಬ್ಲಮ್ ಸಮಸ್ಯೆ ಇದೆ ಅಂದ್ರೆ ಕೃಷಿ ಅರಣ್ಯ ಜಾತಿಯ ಸಸ್ಯಗಳ ಬಗ್ಗೆ ನಮ್ಮಲ್ಲಿ ಸಂಶೋಧನೆ ಕೂಡ ನಡೀತಾ ಇದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ರಾಘವೇಂದ್ರ ಅವರೇ? ನನ್ನ ಮೊಬೈಲ್ ನಂಬರ್ 8-3-1-0-2-8-6-9-1-2. ಇನ್ನೊಮ್ಮೆ ಹೇಳ್ತೀರಾ? 8-3-1. ಇದುವರೆಗೂ ಕೃಷಿ ಅರಣ್ಯದ ಪ್ರಾಮುಖ್ಯತೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ.